ಹಾಗೂ ಬಹಳ ವರ್ಷಗಳಿಂದ ಬಾಕಿ ಇರುವ ವಿವಾದಗಳನ್ನ ವಿಚಾರಣೆ ನಡೆಸಿ ಸ್ಥಳದಲ್ಲಿಯೇ ತೀರ್ಪು ನೀಡಿ ಬಗೆಹರಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಸಾರ್ವಜನಿಕರು ಇದರ ಸದುಪಯೋಗವನ್ನ ಮಾಡಿಕೊಳ್ಳುವಂತೆ ದಾವಣಗೆರೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಾರ್ತಾ ಇಲಾಖೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಮುಂದೆ ಕೇಳಿ, ಬೇಸಿಗೆ ಕಾಲದಲ್ಲಿ ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಪ್ರಮುಖವಾಗಿ ಕಂಡುಬರುವ ಕೀಟಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾದ ಡಾ ವಿಜಯಸ್ ದಾನರೆಡ್ಡಿ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ಬೇಸಿಗೆಯಲ್ಲಿ ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಯಾವ ಯಾವ ಕೀಟಗಳು ಕಂಡು ಬರ್ತವೆ, ಇವುಗಳ ಬಾಧೆಯನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿದುಕೊಳ್ಳೋಣ. ಹೆಚ್ಚಿನ ಒಂದು ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ಹಿರಿಯೂರು ತಾಲೂಕು ಬಬ್ಬೂರ್ ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ವಿಜಯಸ್ ದಾನರೆಡ್ಡಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಂದಲೇ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಬನ್ನಿ ಸರ್, ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರ. ಸರ್, ಈಗ ಅಡಿಕೆಯಲ್ಲಿ ಬರ್ತಕ್ಕಂತ ಕೀಟಗಳು ಯಾವ್ಯಾವ ಅಂತ ಹೇಳ್ತೀರಾ? 5 ವರ್ಷದ ಒಳಗಡೆ ತೋಟ ಆಗಿದ್ರೆ ನಿಮಗೆ ಒಂದು ಪ್ರಮುಖ ರಸ ಇರುವಂತ ಕೀಟ ಬರ್ತಾವ ರೈತರೆ. ನೀವು ಆಗ್ಲೇ ಗಮನಿಸಿರಬಹುದು, ಎಲೆ ಮೇಲ್ಗಡೆ ಎಲ್ಲ ಹಳದಿ ಮತ್ತು ಹಸಿರು ಬಣ್ಣದ ಮಜ್ಜೆಗಳಾಗಿರ್ತವೆ. ಸ್ವಲ್ಪ ಬೆಳವಣಿಗೆ ಕೂಡ ಕುಂಠಿತ ಆಗಿರ್ತವೆ ಬೇಸಿಗೆಯಲ್ಲಿ. ಸೊ ಇದೇನು ಪ್ರಮುಖ ಕಾರಣ ಅಂತಂದ್ರೆ, ತಾಪಮಾನ ಹೆಚ್ಚಾದಂಗೆ ಒಂದು ಕೀಟ ವೃದ್ಧಿ ಆಗುತ್ತೆ ಸಂಖ್ಯೆಯಲ್ಲಿ. ಇದು ಯಾವ್ದು ಅಂತಂದ್ರೆ ರಸ ಇರುವಂತ ಕೀಟ, ಅದು ನುಸಿ. ಅದ್ರಲ್ಲಿ 2 ತರ ಬರ್ತವೆ, ಒಂದು ಬಿಳಿ ನುಸಿ, ಒಂದು ಕೆಂಪು ನುಸಿ. ಅಂದ್ರೆ ನೀವು ಕೆಂಪು ನುಸಿ ಆದ್ರೆ ಗರಿಯನ್ನ ನಿಮ್ ಬಟ್ ಬೆರಳಿಂದ ಗೀರಿ ಇದ್ರೆ ರಕ್ತ ತರ ನಿಮ್ ಬೆರಳಲ್ಲಿ ಅಂಟ್ಕೊಳ್ಳುತ್ತೆ. ಸೊ ಆತರ ಕಂಡು ಬಂದ್ರೆ ಅದು ಕೆಂಪು ನುಸಿ. ಆತರ ಕಂಡು ಬರಲಿಲ್ಲ ಅಂದ್ರೂ ಕೂಡ ಬಟ್ ಮಚ್ಚೆಗಳು ಇರ್ತವೆ, ಬಿಳಿ ಹಸಿರು ಮಚ್ಚೆಗಳಿಂದ ಕೂಡಿರುತ್ತೆ. ಸೊ ಆತರ ಇದ್ರೆ ನುಸಿ ಇಲ್ಲ ಅಂತ ತಿಳ್ಕೊಬೇಡಿ, ಅದು ಕೂಡ ಇರುತ್ತೆ, ಬಟ್ ಬಿಳಿ ನುಸಿ ಇರ್ತವೆ. ಸೊ ಈ ತರ ನಿಮ್ಗೆ ಏನಾದರೂ ಬಾಧೆ ಲಕ್ಷಣ ಕಂಡು ಬಂದ್ರೆ ನೀವು ಪ್ರಮುಖವಾಗಿ ಕೀಟನಾಶಕ ಸಿಂಪರಣೆ ಮಾಡಲೇಬೇಕು. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಬೇಸಿಗೆಯಲ್ಲಿ ರೈತರು ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ, ಭೂಮಿಯನ್ನ ಹೊದಿಕೆ ಮಾಡಲ್ಲ, ಹಸಿರು ಹೊದಿಕೆಯನ್ನ ಹಂಗೆ ಖಾಲಿ ಬಿಟ್ಬಿಡ್ತಾರೆ. ಸೊ ಇವಾಗಲೇ ಈ ವರ್ಷಾಂಕರ ತಾಪಮಾನ ಜಾಸ್ತಿ. ಸೊ ಆದರೂ ಕೂಡ ರೈತರು ಸ್ವಲ್ಪ ಏನಾದರೂ ಹಸಿರೆಲೆ ಗೊಬ್ಬರಗಳನ್ನಾಗಿರ್ಬೋದು, ಡೈಂಚ, ಸೆಣಬು ಅಥವಾ ಅಲಸಂದೆ, ಹುರುಳಿ ಇಂಥ ಬೆಳೆಗಳನ್ನ ಸ್ವಲ್ಪ ಉಳುಮೆ ಮಾಡಿಬಿಟ್ಟು ನೀರು ಕಟ್ಟಿ ಬೀಜ ಉಗ್ಗಿದ್ರೆ ಅವು ಸಂಪೂರ್ಣವಾಗಿ ಬೆಳೆದು ನಿಮ್ಮ ಭೂಮಿಯನ್ನ ಆವರಿಸ್ಕೊಂಡ್ಬಿಟ್ರೆ ನಿಮ್ಮ ತಾಪಮಾನ ಕಡಿಮೆ ಮಾಡಲಿಕ್ಕೆ ಅವು ನಿಮ್ಗೆ ಸಹಾಯ ಮಾಡ್ತವೆ. ತಾಪಮಾನ ಕಡಿಮೆ ಇದ್ರೆ ನೇರವಾಗಿ ನಿಮ್ಮ ರಸ ಇರುವಂತ ಕೀಟ ಆಗ್ಲೇ ಹೇಳದಂಗೆ ನುಸಿ ಬಾಧೆನೂ ಕೂಡ ಕಡಿಮೆ ಇರುತ್ತೆ. ಇದೊಂದು ನೀವು ನಿರ್ವಹಣಾ ಕ್ರಮವಾಗಿ ಅನುಸರಿಸಬಹುದು. ಇನ್ನೊಂದು, ಇದ ಮಾಡಿದ್ರು ಕೂಡ ಕೆಲವು ಟೈಮಲ್ಲಿ ತಾಪಮಾನ ತೋಟಿಗೆ ಬರೋದಿಲ್ಲ, ಅದು ಪ್ರಕೃತಿ. ಸೊ ಆದರೂ ಕೂಡ ರಸ ಇರುವಂತ ನುಸಿ ಕೀಟ ಬರುತ್ತೆ. ಸೊ ಇದನ್ನ ನಾವು ಒಂದು ಏನಂತಂದ್ರೆ, ನಮ್ಗೆ ಈಗ ನೀರಲ್ಲಿ ಕರಗುವಂತ ಗಂಧಕ ಸಲ್ಫರ್ ಅಂತ ಕರಿತೇವೆ ನಾವು, ಅದು ವೆಟೆಬಲ್ ಸಲ್ಫರ್ ಅಂತ ಕರಿತೀವಿ. ಅದನ್ನಾದ್ರೂ ನೀವು 2 ಗ್ರಾಮು 1 ಲೀಟರ್ ನೀರಿಗೆ ಬೆರೆಸ್ಬಿಟ್ಟು ಸಿಂಪರಣೆ ಮಾಡಬಹುದು. ಅಂದ್ರೆ ಗರಿ ಅಡಿಯಲ್ಲಿ ಸಿಂಪರಣೆ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ, ಗರಿ ಅಡಿಯಲ್ಲಿ ಇರ್ತವೆ. ಸೊ ಇದಿಲ್ಲ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಊಮೈಟ್ ಅಂತ ಒಂದು ನುಸಿನಾಶಕ ಸಿಗುತ್ತೆ, ಪ್ರೊಪರ್ಗೈಟ್ ಅಥವಾ ಊಮೈಟ್ ಅಂತ ಸಿಗುತ್ತೆ. ಅದನ್ನು ಕೂಡ ನೀವು 2 ml 1 ಲೀಟರ್ ನೀರಿಗೆ ಬೆರಕೆ ಮಾಡ್ಕೊಂಡ್ಬಿಟ್ಟು ಗರಿ ಮೇಲ್ಗಡೆ ಅಥವಾ ಕೆಳಗಡೆ ಸಂಪೂರ್ಣ ತೊಯ್ಯುವಾಗಿ ಸಿಂಪರಣೆ ಮಾಡಿದ್ದೆ ಆದರೆ ಹತೋಟಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ತಾಪಮಾನ ಏರಲಾರದಂಗೆ ಅಥವಾ ಹೆಚ್ಚಾಗಲಾರದಂಗೆ ನಿಮ್ಮ ತೋಟದವನ್ನ ಹಸಿರು ಹೊದಿಕೆಯಿಂದ ಕೂಡಿರಬೇಕು. ಆಮೇಲೆ ಏನಾದರೂ ಬೇಸಿಗೆಯಲ್ಲಿ ಏನಾದರೂ ಜೋರಾಗಿ ಮಳೆ ಬಂದಿದ್ದೆ ಆದರೆ ಸಿಂಪರಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ನುಸಿಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ. ಸರ್, ಇನ್ನೊಂದು ಅಂಟು ಕೀಟ ಅಂತ ಹೇಳಿದ್ರಿ, ಇದು ಅಡಿಕೆಯಲ್ಲಿ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಇದರ ಲಕ್ಷಣ ಏನು? ಇದು ಅಂಟು ಕೀಟ ಬಾಧೆ ಅಂತಂದ್ರೆ, ನೀವು ಇದು ಆಕ್ಚುಲಿ ನಿಖರವಾಗಿ ನಮ್ಮ ಅಡಿಕೆಯಲ್ಲಿ ಅಲ್ಲಲ್ಲೆಲ್ಲ ಕಂಡು ಬರ್ತಾ ಇದೆ ಸರ್. ಅಷ್ಟೊಂದು ಏನು ನಿಮ್ಗೆ ತಿಳಿಸ್ಬೇಕಂದ್ರೆ ರೈತರೇ ಅಷ್ಟು ಗಾಬರಿ ಆಗೋದು ಬೇಕಾಗಿಲ್ಲ. ಕೆಲವು ರೈತರ ತೋಟದಲ್ಲಿ ನಾನು ಖುದ್ದಾಗಿ ನೋಡಿರಬಹುದು, ಅಥವಾ ರೈತರೇ ತಮ್ಮ ಸಮಸ್ಯೆನ ತಂದು ಈ ತರ ವ್ಯಕ್ತಪಡಿಸಿದ್ದಾರೆ, ಚಿತ್ರಗಳನ್ನ ತೋರಿಸಿದ್ದಾರೆ, ಅಥವಾ ನಾನು ತೋಟದಲ್ಲಿ ಹೋದಾಗ ಕೂಡ ನೋಡಿದ್ದೀನಿ. ಅಂದ್ರೆ ಹೆಚ್ಚಿನ ಮನೆಯಲ್ಲಿ ಹಾಳಾಗಿರುವಂತ ಕಟಿಗೆಗೆಲ್ಲ ಇನ್ ಕಟಿಗೆ ಕೊರೆ ಹೋಗುವಂತ ಹುಳ ಬರುತ್ತಲ್ಲ ದುಂಬಿ, ಆ ತರ ಜಾತಿಗೆ ಸೇರಿದಂತ ಒಂದು ದುಂಬಿ ಇದು ಕೀಟ. ಬೇರೆ ಬೇರೆ ಮರಗಳಿಗೆ, ಅರಣ್ಯ ಮರಗಳಲ್ಲೆಲ್ಲ ನಾನು ನೋಡ್ತಿರ್ಬೋದು, ಅಂದ್ರೆ ಕಾಂಡದ ಮೇಲೆ ಸಣ್ಣ ಸಣ್ಣ ತೂತುಗಳನ್ನ, ರಂಧ್ರಗಳನ್ನ ಮಾಡಿಬಿಟ್ಟು ಒಳಗಡೆ ಸೇರಿ ಕಾಂಡವನ್ನು ಕೊಯ್ಯುತ್ತೆ. ಆಮೇಲೆ ಕಟಿಗೆ ಪುಡಿಯನ್ನ ಆ ತೂತದಿಂದ ಅಥವಾ ರಂಧ್ರದಿಂದ ಹೊರಗೆ ಹಾಕುತ್ತೆ. ಸೊ ಆತರ ನೀವು ಮನೆ ಕೀಟಲ್ಲೇ ನೋಡಿರ್ಬೋದು, ಅಥವಾ ನಮ್ಮ ಮನೆಗೆ ಮೇಲ್ಗಡೆ ಅಡ್ಡಲಗಿ ಅಥವಾ ಮರಗಳಿಂದ ಏನ್ ಮಾಡಿರ್ತೇವೆ ಅಲ್ಲ ಮೇಲೆ ಅಟ್ಟ, ಅಲ್ಲಿ ಕೂಡ ನೋಡಿರ್ತೀವಿ. ಆ ಜಾತಿಗೆ ಸೇರಿದಂತ ಒಂದು ಅಂಟು ಕೀಟದ ಬಾಧೆ. ಅಂದ್ರೆ ಅಂಟು ಕೀಟದ ಬಾಧೆ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಎಲ್ಲಿ ಅದು ರಂಧ್ರ ಮಾಡುತ್ತೋ ಆ ರಂಧ್ರದಿಂದ ಒಂದು ಕೆಂಪು ಬಣ್ಣದ ಅಂಟು ಹೊರಸೂಸುತ್ತೆ, ನೀವು ನೋಡಿರ್ಬೋದು ಅಡಕೆ ಮರದಲ್ಲಿ. ಯಾಕಂದ್ರೆ ಇದು ಪಾಮೇಸಿ ಅಥವಾ ಪಾಮ್ ಜಾತಿಗೆ ಸೇರಿದಂತ ಒಂದು ಮರದ. ಸೊ ಅದರಿಂದ ಅದೊಂದು ಅಂಟು ಪದಾರ್ಥ, ಅಂದ್ರೆ ಗಾಯ ಆಯ್ತು ಅಂದ್ರೆ ಅದು ಅಂಟು ಪದಾರ್ಥ ಹೊರಗೆ ಬರುತ್ತೆ, ಅದಕ್ಕೆ ನಾವು ಅಂಟು ಕೀಟದ ಬಾಧೆ ಅಂತ ಕರಿತೀವಿ. ಬಟ್ ಹಾನಿಯ ವಿಸ್ತಾರ ಅಥವಾ ಬೆಳೆ ವಿಸ್ತಾರ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನೂ ಇಲ್ಲದೆ ಹೋದ್ರು ಕೂಡ ಅಲ್ಲಲ್ಲೇ ಕೆಲವು ರೈತರ ಭಾಗದಲ್ಲಿ ಅಡಕೆಗೆ ಇದು ಬಾಧೆ ಮಾಡ್ತಾ ಇದೆ. ಅಂದ್ರೆ ದುಂಬಿ ಜಾತಿಗೆ ಸೇರಿದ್ದು ಇದೇನ್ ಮಾಡುತ್ತೆ, ದುಂಬಿಗಳು ಹೆಣ್ಣು ಗಂಡು ಮೆಲನ ಆದ್ಮೇಲೆ ಮೊಟ್ಟೆಗಳನ್ನ ಕಾಂಡದ ಮೇಲೆ ಇಟ್ಟೋಗ್ಬಿಡುತ್ತೆ. ಮೊಟ್ಟೆಯಿಂದ ಮರಿ ಆಚೆ ಬಂದ್ಮೇಲೆ ಮರಿಗಳು ಕಾಂಡದ ಒಳಗಡೆ ತೂರ್ಬಿಟ್ಟು ಸೇರ್ಕೊಂತವೆ. ಅಲ್ಲೇ ಕೋಶಾವಸ್ಥೆ ಹೋಗ್ಬಿಟ್ಟು ಅಲ್ಲೇ ಪ್ರೌಢಾವಸ್ಥೆ ಹೋಗಿ ಒಳಗಡೆ ಮರಿಗಳೇನು ಕೊರಿತಾ ಇರ್ತಾವಲ್ಲ, ಸಂಪೂರ್ಣ ಕಾಂಡವನ್ನು ಕೊರೆದು ಬಿಡುತ್ತೆ. ಅಂದ್ರೆ ಅನ್ನನಾಳ ನೀರಿನಾಳವನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತ ಕೆಲಸ ಮಾಡ್ತವೆ. ಎಲ್ಲಿ ಹಾನಿಯಾಗತ್ತೋ ಅಲ್ಲಿಂದ ಕಡೆಗೆ ಒಣಗಿರುವಂತ ಪುಡಿ, ಕಾಂಡದ ಪುಡಿಯನ್ನು ಹೊರಹಾಕತ್ತೆ, ಟೊಳ್ಳಾಗತ್ತೆ. ಜೋರಾಗಿ ಏನಾದರೂ ರಭಸದ ಗಾಳಿ ಬೀಸ್ತು ಅಂತಂದ್ರೆ ನಿಮ್ಮ ಅಡಕೆ ಮರ ಎಲ್ಲಿ ಅದು ಹಾನಿಯಾಗುತ್ತೋ ಆ ಭಾಗದಿಂದ ಮುರ್ಕೊಂಡು ಬೀಳುವಂತ ಚಾನ್ಸಸ್ ಅಥವಾ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಇದು ನಾವು ಅಂಟು ಕೀಟದ ಬಾಧೆ ಅಂತ ಕರಿತೀವಿ. ಅಂದ್ರೆ ಅಂಟು ಪದಾರ್ಥ ಸುಸ್ತಾ ಇರುತ್ತೆ, ಇದು ಹಾನಿಯ ಲಕ್ಷಣ. ಮೈ ಬಣ್ಣ ಕೀಟದ್ದು ಕೆಂಪು ಬಣ್ಣ ಇರುತ್ತೆ. ನಮ್ಮ ಮನೆಯಲ್ಲಿ ಊಟದ ಜೋಳಕ್ಕೆ ಅಥವಾ ಅಕ್ಕಿಗೆ ನುಸಿ ಬೀಳುತ್ತಲ್ಲ ಆ ತರನೇ ಇರುತ್ತೆ, ಬಟ್ ಅದು ಸ್ವಲ್ಪ ಕಪ್ಪು ಬಣ್ಣ ಇರುತ್ತೆ ನುಸಿ. ಇದು ಕೆಂಪು ಬಣ್ಣ ಇರುತ್ತೆ, ಮೂತಿ ಇರಲ್ಲ, ಸೊಂಡಿಲಿ ತರ ಮೂತಿ ಇರಲ್ಲ, ಬಟ್ ಕಚ್ಚಿ ತಿನ್ನುವಂತ ಬಾಯಿ ಭಾಗ ಇರುತ್ತೆ, ಸಣ್ಣ ಸಣ್ಣ ಇರ್ತವೆ. ಅಥವಾ ನಾವು ಹಿಟ್ಟಲ್ಲಿ ನೋಡಿರ್ಬೋದು ಕೆಂಪು ಹುಳ ಇರ್ತವೆ, ಬಾಲುಳ ಅಲ್ಲ, ಗಟ್ಟಿ ಇರುವಂತ ಹುಳನೆ ಇರ್ತವೆ. ಅದೇ ತರ ಸೇಮ್ ಹುಳನು ನೀವು ಕಾಂಡದಲ್ಲಿ ನೋಡಬಹುದು. ಈ ತರ ಕಂಡು ಬಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಸಿಂಪರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ತೂತಲ್ಲಿ ಸೇರ್ಬಿಟ್ಟು ಒಳಗಡೆ ಕಾಂಡದಲ್ಲಿ ಸೇರ್ಕೊಂಡಿರುತ್ತೆ, ಸಿಂಪರಣೆ ಅದಕ್ಕೆ ನಾಟಿ ಆಗೋದಿಲ್ಲ. ಅದ್ರ ಬದಲಾಗಿ ಏನ್ ಮಾಡ್ಬೇಕಂದ್ರೆ ಒಂದು ಕೀಟನಾಶಕ ಬರುತ್ತೆ ಅಂತರ್ವ್ಯಾಪಿ ಕೀಟನಾಶಕ, ಅದು ಯಾವ್ದಂದ್ರೆ ಡೈ ಮಿಥೋವೇಟ್ ಅಂತ ಹೇಳಿ. ಅದನ್ನ ನೀವು 1 ಲೀಟರ್ ನೀರಿಗೆ 2 ml, ನೆನ್ಪಿಟ್ಟುಗಳು 1 ಲೀಟರ್ ನೀರಿಗೆ 2 ml ಅಂತ ಮಿಶ್ರಣ ಮಾಡಿ ದ್ರಾವಣ ಸಿದ್ಧಪಡಿಸ್ಕೊಡ್ರಿ. ಇಂಜೆಕ್ಷನ್ ಮಾಡುವಂತ ಸಿರಂಜಿ ತಗೊಂಡ್ಬಿಟ್ಟು ಅದ್ ನಿಡಲನ್ನ ನಿಬ್ಬನ್ನು ತೆಗೆದುಬಿಟ್ಟು 5 ml ನಾವು ಕೀಟನಾಶಕ ದ್ರಾವಣ ಹೀರಿಬಿಟ್ಟು ಎಲ್ಲೆಲ್ಲ ತೂತಾಗಿರುತ್ತೋ ಅದನ್ನ ಸ್ವಲ್ಪ ಸ್ವಚ್ಛಗೊಳಿಸಿ ರಂಧ್ರದಲ್ಲಿ ಆ ಕೀಟದ ದ್ರವವನ್ನ ನಾವು ಸಿರಂಜಿ ಮುಖಾಂತರ ಒಳಗಡೆ ಸೇರಿಸಿದ್ದೇ ಆದರೆ ಅಲ್ಲೇ ಅವು ಕೀಟಗಳು ಉಸಿರುಗಟ್ಟಿ ಸಾಯುವಂತ ಕ್ರಿಯೆ ಈ ಕೀಟನಾಶಕ ಮಾಡುತ್ತೆ. ನಿಧಾನಗತಿಯಲ್ಲಿ ಆ ಕೀಟ ಹತೋಟಿನೂ ಕೂಡ ಬರುತ್ತೆ. ಇದೊಂದು ಕ್ರಮ. ಇನ್ನೊಂದು ಕ್ರಮ ಅಂತಂದ್ರೆ ಎಲ್ಲೆಲ್ಲ ಅಂಟು ಹೊರಸೂಸಿರುತ್ತೋ ಅದನ್ನೆಲ್ಲ ಚಾಕುವಿಂದ ಕೊರ ತೆಗೆದುಬಿಟ್ಟು ಸ್ವಚ್ಛ ಮಾಡಿ ಕ್ಲೋರೋಪೈರಿಫಾಸ್ ಇನ್ನೊಂದು ಕೀಟನಾಶಕ ಬರುತ್ತೆ, ಕ್ಲೋರೋಪೈರಿಫಾಸ್ 20 EC ಅಂತೇಳಿ, ಅದನ್ನು ಕೂಡ 2 ml 1 ಲೀಟರ್ ನೀರಿಗೆ ಬೆರಕೆ ಮಾಡ್ಕೊಂಡ್ಬಿಟ್ಟು ಒಂದು ಗೋಣಿ ಚೀಲ, ಹಾಳಾದಂತ ಒಂದು ಗೋಣಿ ಚೀಲ, ಒಂದು ಬಕೆಟ್ ಎಲ್ಲನೂ ಅದರ ಡ್ರಮ್ ಅಲ್ಲಿ ಬ್ಯಾರಲ್ ಎಲ್ಲನೂ ದ್ರಾವಣ ರೆಡಿ ಮಾಡ್ಕೊಂಡು ಅದ್ರಲ್ಲಿ ಗೋಣಿ ಚೀಲ ಅದ್ದಿ ಹಿಂಡ್ಲಿಕ್ಕೆ ಹೋಗ್ಬೇಡಿ. ಹಿಂಡ್ಲಾರ್ದೇನೆ ದ್ರವ ಹಂಗೆ ಏನಿರುತ್ತಲ್ಲ ಗೋಣಿ ಚೀಲದಲ್ಲಿ, ಆ ಸಮಯತನೇ ಕಾಂಡ ಎಲ್ಲೆಲ್ಲಿ ಬಾಧೆ ಆಗಿರುತ್ತೋ ಅಲ್ಲಲ್ಲಿ ಸುತ್ತಬಹುದು ಅಥವಾ ಒರೆಸ್ಬಹುದು. ಒರೆಸೋ ಟೈಮಲ್ಲಿ ಏನು ಕೀಟನಾಶಕ ತೂತಲ್ಲಿ ಒಳಗಡೆ ಹೋಗುತ್ತೋ ಅದು ಸಂಪೂರ್ಣವಾಗಿ ಆ ಕೀಟವನ್ನು ಅಲ್ಲೇ ಸಾಯಿಸುವಂತ ಕ್ರಿಯೆಯನ್ನು ಕೂಡ ಮಾಡುತ್ತೆ. ಆಮೇಲೆ ಸ್ವಲ್ಪ ಅಂಟು ಮಣ್ಣು, ಅಂಟು ಮಣ್ಣಲ್ಲಿ ಕೂಡ ಈ ಕ್ಲೋರೋಪೈರಿಫಾಸ್ ಅನ್ನ ಬೆರಕೆ ಮಾಡಿಬಿಟ್ಟು ಎಲ್ಲೆಲ್ಲಿ ಕಾಂಡ ತೂತಾಗಿದ್ದಾವೋ ಅಲ್ಲಲ್ಲಿ ಮೆತ್ತಿಬಿಟ್ರೆ ನೆಕ್ಸ್ಟ್ ಬೇರೆ ರೀತಿಯಿಂದ ರೋಗ ಅಥವಾ ಕೀಟದ ಬಾಧೆ ಬರಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ಇದು ಒಂದು ಅಂಟು ಕೀಟದ ಬಾಧೆ. ಸರ್, ಇನ್ನೊಂದು ಅಡಿಕೆಯಲ್ಲಿ ಬರತಕ್ಕಂತ ಕೀಟ ಅಂದ್ರೆ ಚೀಲ ಹುಳು ಅಂತ ಹೇಳಿದ್ರಿ, ಅಂದ್ರೆ ಇದರ ಒಂದು ಲಕ್ಷಣ ಹೇಗಿರುತ್ತೆ, ಈ ಕೀಟವನ್ನ ಯಾವ ರೀತಿ ಗುರುತಿಸಬಹುದು, ಜೊತೆಗೆ ಇದರ ಒಂದು ನಿರ್ವಹಣೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರ ರೈತರೆ? ಈ ಚೀಲ ಹುಳು ಅಂತಂದ್ರೆ ಏನ್ ಗಾಬರಿ ಪಡ್ಕೋಬೇಕಾಗಿಲ್ಲ, ನಾವು ಮನೇಲಿ ನೋಡಿರ್ತೀವಿ ಗೋಡೆ ಮೇಲೆಲ್ಲ ಒಂಥರ ಒಂದು ಗೂಡು ತರ ಕಟ್ಕೊಂಡಿರುತ್ತೆ ಚೀಲ ತರ, ಬೇರೆ ಬೇರೆ ಅದು ಕಸ ಕಡ್ಡಿ ಆಗಿರ್ಬೋದು ಏನೋ ಒಂದು ಕಡ್ಡಿ ಆಗಿರ್ಬೋದು ಸಸ್ಯದ, ಅದನ್ನ ಸೇರ್ಬಿಟ್ಟು ಅಂಟು ಹಾಕಿ ಒಂದು ಗೂಡು ಕಟ್ಕೊಂಡಿರುತ್ತೆ, ಗೋಡೆ ಮೇಲೆ ತೆವಳುತ್ತಾ ಹೋಗ್ತಾ ಇರ್ತವೆ ಅಥವಾ ಕುತ್ಕೊಂಡಿರ್ತವೆ. ನಮ್ಮ ಮನೆಯಲ್ಲೂ ಕಾಣಿಸ್ಬಹುದು ಅಥವಾ ಹೊರಗಡೆ ಜಾಲಿ ಮರದಲ್ಲಿ ನೋಡಿರ್ಬೋದು, ಮುಳ್ಳನ್ನ ತಗೊಂಡ್ಬಿಟ್ಟು ಗೂಡು ಕಟ್ಕೊಂಡು ಒಳಗಡೆ ವಾಸ ಮಾಡುವಂತ ಕೀಟ ಇರ್ತವೆ, ಅದೇ ನಾವು ಚೀಲದ ಹುಳು ಅಂತ ಕರಿತೀವಿ. ಇತ್ತಿತ್ತಲಾಗಿ ಕೆಲವು ಭಾಗದಲ್ಲಿ ಈ ಕಡೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ, ಹೊಳೆಹೊನ್ನೂರು ಭಾಗದಲ್ಲಿ ಅಥವಾ ಸಂತೆಬೆನ್ನೂರು ಈ ಕಡೆ ಭಾಗದಲ್ಲಿ ಕೆಲವು ತೋಟದಲ್ಲಿ ಅಥವಾ ಬೇರೆ ಭಾಗದಲ್ಲೂ ಕೂಡ ಕೆಲವು ರೈತರು ತಮ್ಮ ಸಮಸ್ಯೆಯನ್ನ ಈ ಚೀಲ ಹುಳದ ಬಾಧೆ ಸಮಸ್ಯೆಯನ್ನ ತಂದು ಹೇಳ್ತಾ ಇರ್ತಾರೆ. ಅಂದ್ರೆ ಹಾವಳಿಯ ಪ್ರಮಾಣ ಅಥವಾ ವ್ಯಾಪ್ತಿ ಅಷ್ಟೊಂದಿಲ್ಲ, ಪ್ರಮಾಣನು ಕೂಡ ಕಡಿಮೆ, ಬಟ್ ಅಲ್ಲೆಲ್ಲ ಕಾಣಿಸ್ಕೊಂತಾ ಇದೆ. ಏನಂತಂದ್ರೆ ಇದು ಚೀಲ ಹುಳುಗಳು ಬೇರೆ ಕಡೆಯಿಂದ ವಲಸೆ ಬರ್ತವೆ. ಹೆಚ್ಚು ಹಾನಿಯ ಲಕ್ಷಣ ಏನಂತಂದ್ರೆ ಗರಿ ಮೇಲೆ, ಅಂದ್ರೆ ಇದೊಂದು ನೆನ್ಪಿಡ್ಕೊಳ್ಳಿ, ಗರಿ ಅದು ಚೀಲದ ಹುಳು ಚೀಲವನ್ನ ಬಿಟ್ಟು ಆಚೆ ಬರಲ್ಲ, ಯಾವಾಗ್ಲೂ ಕೂಡ ಅದು ರಕ್ಷಣಾ ಕವಚವಾಗಿ ಬಳಸ್ತಾ ಇರುತ್ತೆ. ಸಂಪೂರ್ಣ ಜೀವನವನ್ನ ಅಲ್ಲೇ ಚೀಲದಲ್ಲೇನೆ ಕಳೆಯುತ್ತೆ, ಪ್ರೌಢಾವಸ್ಥೆ ಮರಿ ಅವಸ್ಥೆ ಎಲ್ಲ ಕೂಡ. ಸೊ ಚೀಲದಲ್ಲೇ ಇದ್ಕೊಂಡ್ಬಿಟ್ಟು ಕಳೀತಾ ಇರುತ್ತೆ, ಚೀಲ ಸಮೇತ ಹೋಗ್ತಾ ಇರುತ್ತೆ. ಇವು ಬೇರೆ ಕಡೆಯಿಂದ ವಲಸೆ ಬಂದು ಗರಿ ಮೇಲೆ ಕುತ್ಕೊಂಡು ಗರಿಗಳನ್ನು ತೂತ್ ಮಾಡಿ ತಿಂತಾ ಹೋಗ್ತವೆ. ನಿಧಾನವಾಗಿ ಒಂದಕ್ಕೊಂದು ಬೆರಕೆಯಾಗಿ ತೂತುಗಳಾಗಿ ದೊಡ್ಡು ಆಗಿಬಿಟ್ಟು ಪತ್ರ ಅರಿತು ಅಥವಾ ಹಸಿರು ಭಾಗ ಎಲ್ಲ ಸಂಪೂರ್ಣ ಹಾಳಾಗಿ ಪತ್ರ ಅರಿತು ಕಡಿಮೆ ಆಯ್ತು ಅಂತಂದ್ರೆ ಆಹಾರ ಉತ್ಪತ್ತಿ ಕಡಿಮೆ ಆಗಿ ಗರಿಗಳೆಲ್ಲ ಒಣಗ್ಬಿಟ್ಟು ಸಾಯುವಂತ ಪರಿಸ್ಥಿತಿ, ದೊಡ್ಡ ಮರನೂ ಹೋಗುತ್ತೆ ಅಥವಾ ಸಣ್ಣ ಮರನೂ ಹೋಗುತ್ತೆ. ಸೊ ಈ ತರ ಇರೋದ್ರಿಂದ ಈ ಚೀಲ ಹುಳದ ಬಾಧೆ ಏ ತರ ನೀವು ಹತೋಟಿ ಮಾಡಬಹುದು ಅಂತಂದ್ರೆ, ಒಂದು ಕೀಟನಾಶಕ ಬರುತ್ತೆ ಕ್ವಿನಾಲ್ಫಾಸ್, ಕ್ವಿನಾಲ್ಫಾಸ್ ಅನ್ನೋ ಕೀಟನಾಶಕವನ್ನ 1 ಲೀಟರ್ ನೀರಿಗೆ 1.5 ml ದ್ರಾವಣವನ್ನ ಬೆರಕೆ ಮಾಡ್ಕೊಂಡ್ಬಿಟ್ಟು ಗರಿ ಭಾಗದಲ್ಲಿ ಸಂಪೂರ್ಣವಾಗಿ ತೊಯ್ಯೋ ಹಾಗೆ ಸಿಂಪರಣೆ ಮಾಡಿದ್ದೆ ಆದ್ರೆ ಹತೋಟಿ ಮಾಡಬಹುದು. ಅಥವಾ ಮುಂಜಾಗ್ರತಾ ಕ್ರಮವಾಗಿ ನಾವು ಬರದೇ ಇರುವಂಗೆ ನೋಡ್ಕೋಬೇಕಂತಂದ್ರೆ ಬೇವಿನೆಣ್ಣೆ, ಕಡಿಮೆ ಖರ್ಚಿನಲ್ಲಿ ಬೇವಿನೆಣ್ಣೆ 1500 PPM ಅಂತ ಬರುತ್ತೆ, ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಅದನ್ನ 3 ml, 2-3 ml 1 ಲೀಟರ್ ನೀರಿಗೆ ಹಾಕಿ ಒಂದ್ಸಲ ಸಿಂಪರಣೆ ಕೊಟ್ಟಿದ್ದೆ ಆದ್ರೆ ಗರಿ ಮೇಲೆ, ನೆಕ್ಸ್ಟ್ ಈ ಚೀಲ ಹುಳು ಬಾಧೆ ಬರಲಿಕ್ಕೆ ತಡೆಯಾಗಿ ಅದು ಕೆಲಸ ಮಾಡುತ್ತೆ. ಒಂದ್ವೇಳೆ ಬಂದ್ರು ಕೂಡ ನಾಗಲೇ ಹೇಳದಂಗೆ ತಿಳಿಸದಂಗೆ ಕ್ವಿನಾಲ್ಫಾಸ್ 1 ml 1 ಲೀಟರ್ ನೀರು ಹಾಕಿ ಸಿಂಪರಣೆ ಮಾಡೋದಾದ್ರೆ ಈ ಚೀಲದ ಹುಳು ಹತೋಟಿ ಬರುತ್ತೆ. ಸರ್, ಅಡಿಕೆಯಲ್ಲಿ ಇನ್ನೊಂದು ಕೀಟ ಅಂತಂದ್ರೆ ಹಿಂಗಾರು ಪತಂಗ ಅಂತ ಹೇಳಿದೆ, ಇದರ ಒಂದು ಲಕ್ಷಣ ಯಾವ ರೀತಿ ಇರುತ್ತೆ, ಮತ್ತೆ ಕೀಟವನ್ನ ಯಾವ ರೀತಿ ಗುರುತಿಸಬಹುದು, ಜೊತೆಗೆ ಇದರ ಒಂದು ನಿರ್ವಹಣಾ ಕ್ರಮ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರ? ಈಗಾಗಲೇ ರೈತರ ಈಗ ನೀವು ನೋಡಿರಬಹುದು ಎಲ್ಲ ಅಡಕೆ ಕಟಾವು ಮುಗಿದೋಗಿದೆ. ನೀವೇನು ಈ ಟೈಮಲ್ಲಿ ಏನ್ ಮಾಡ್ತೀರ ಅಂತ ಹೊಸ ಹಿಂಗಾರು ಕೀಳೋದನ್ನ ನೋಡ್ತಾ ಇರ್ತೀರಿ ನೀವು ಅಲ್ವಾ? ಆ ಟೈಮಲ್ಲಿ ರೈತರು ಏನು ಒಂದು ತಪ್ಪು ಮಾಡ್ಬಿಡ್ತಾರ ಅಂತಂದ್ರೆ, ಹಳೆ ಹಿಂಗಾರೇನು ಬಿಟ್ಟಿರ್ತಾರಲ್ಲ ಅಲ್ಲೇ ಗಿಡದಲ್ಲಿ, ಅಥವಾ ಸರಿ ಕಟ್ಟದೇ ಇರುವಂತ ಒಣಗಿರುವಂತ ಹಿಂಗಾರು ಅವನಲ್ಲೇ ಬಿಟ್ಬಿಡ್ತಾರ ರೈತರು. ಅದೊಂದು ಬಹಳ ತಪ್ಪು, ದೊಡ್ಡ ತಪ್ಪು ಮಾಡ್ತಾರೆ. ಇನ್ಮೇಲಿಂದ ಏನ್ ಮಾಡ್ಬೇಕಂತಂದ್ರೆ, ಹಳೆ ಹಿಂಗಾರು ಕಟವಾಗಿರ್ಬೋದು ಅಥವಾ ಅದು ಬಂಜೆಯಾಗಿ ಅಲ್ಲೇ ಉಳ್ಕೊಂಡಿರುತ್ತೆ ಕಾರಣಾಂತರದಿಂದ ಒಣಗಿರುತ್ತೆ. ಸೊ ಅಂತ ಹಿಂಗಾರನ ನೀವು ದಯಮಾಡಿ ಗಿಡದಿಂದ ಬೇರ್ಪಡಿಸಿ ತೋಟದಿಂದ ಆಚೆ ಹೋಗಿ ಸುಡಬೇಕು. ನೆನಪಿಟ್ಕೊಳ್ಳಿ, ಸುಮ್ಮನೆ ಅದನ್ನ ಬೇರ್ಪಡಿಸ್ಬಿಟ್ಟು ತೋಟದಲ್ಲೇ ಬಿಡೋದಿಲ್ಲ, ತಗೊಂಡು ಹೋಗಿ ಒಂದ್ ಕಡೆ ಹೊರಗಡೆ ತೋಟದಿಂದ ಸುಡಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ, ಎರಡು ತರ ನಿರ್ವಹಣೆ ಮಾಡಬಹುದು. ಏನ್ ನಿರ್ವಹಣೆ ಎರಡು ತರ ಅಂತಂದ್ರೆ, ಒಂದು ಈಗಾಗಲೇ ಹೇಳದಂಗೆ ಹಿಂಗಾರು ಪತಂಗದ ಬಾಧೆ ಅಥವಾ ಅದರ ಜೊತೆ ಇನ್ನೊಂದು ಹಿಂಗಾರು ಒಣಗುವ ರೋಗ ಬರುತ್ತೆ, ಶಿಲೀಂಧ್ರ ರೋಗ. ಅದು ಕೂಡ ಅವಶೇಷಗಳು ಅಥವಾ ಬೀಜ ಕಣಗಳು ಉಳ್ಕೊಂಡಿರ್ತವೆ. ಹಿಂಗಾರು ಒಣಗೋದು ಪತಂಗದ ಕೋಶಾವಸ್ಥೆ, ಗೂಡು ಕಟ್ಟಿ ಕೋಶಾವಸ್ಥೆ ಒಣಗಿರೋ ಹಿಂಗಾರದಲ್ಲಿ ಸೇರ್ಕೊಂಡಿರುತ್ತೆ. ಅದ್ರ ಜೊತೆಗೆ ಹಿಂಗಾರು ಒಣಗುವಂತ ಶಿಲೀಂಧ್ರ ರೋಗ ಬರುತ್ತಲ್ಲ, ಅದರದ್ದು ಕೂಡ ಬೀಜ ಕಣಗಳು ಉಳ್ಕೊಂಡಿರ್ತವೆ. ಅದ್ ಸಂಪೂರ್ಣ ಸುಟ್ಟು ಬಿಟ್ರೆ ನಿಮಗೆ ಅಲ್ಲೇ ನಿರ್ವಹಣೆ ಮಾಡದಂಗಾಗತ್ತೆ. ಇದನ್ನ ಯಾರು ಮಾಡಲ್ಲ, ಇನ್ಮೇಲಿಂದಾದ್ರೂ ಕೂಡ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಒಂದ್ ವೇಳೆ ಇದ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ, ಹಳೆ ಹಿಂಗಾರನ ಇನ್ಮೇಲಾದ್ರೂ ತಗೊಂಡು ಹೊರಗಡೆ ಸುಡ್ರಿ. ಆಮೇಲೆ ಹೊಸ ಹಿಂಗಾರಿಗೆ ಏನ್ ಮಾಡ್ಬೇಕು, ಹರಳುದಿರ್ತಿರ್ತವೆ ಅಥವಾ ಅಲ್ಲೇ ಬಲೆ ಕಟ್ಟುವಂತ ಕೀಟ ಪತಂಗ ಪ್ರಾರಂಭ ಆಗ್ಬಿಡುತ್ತೆ, ಅಲ್ಲೇ ರೋಗನು ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಇವಾಗ ಮಾಹಿತಿ ಸಿಕ್ಮೇಲೆ ನೀವು ಇಮಿಡಿಯೇಟ್ಲಿ ಕೊಟ್ಬಿಡಿ, ಎರಡು ಟೈಮ್ ಕೊಡಬೇಕಾಗುತ್ತೆ ಬೇಸಿಗೆಯಲ್ಲಿ. ಹೊಸ ಹಿಂಗಾರ ಏನ್ ಬರುತ್ತಲ್ಲ ಆ ರೈತರೆ, ಆ ಹೊಸ ಹಿಂಗಾರು ಒಂದು ಚಿಪ್ಪಿಂದ ಆಚೆ ಬಂದಿರುತ್ತೆ ಬಿಚ್ಚಿ, ಅಥವಾ ಕೆಲವು ಚಿಪ್ಪಲ್ಲೇ ಇರ್ತವೆ. ಸೊ ಅವುಗಳನ್ನ ನೀವು ಬೆಳಗಿಂದ ಚಿಪ್ಪನ್ನ ತೆಗೆದ್ಬಿಟ್ಟು ಬೇರ್ಪಡಿಸ್ಬೇಕು, ಅಂದ್ರೆ ಚಿಪ್ಪಿಂದ ಹೊರಗಡೆ ಬರೋ ಹಂಗೆ ಹಿಂಗಾರು ನೋಡ್ಕೊಳ್ಬೇಕು, ಎಲ್ಲ ಬಿಚ್ಚಿಸ್ಬೇಕು. ಬಿಚ್ಚಿದ ಆದ್ಮೇಲೆ ಒಂದು ಸಿಂಪರಣೆ ಮಾಡ್ಬೇಕು. ಎದ್ರದ್ದು ಅಂತಂತಂದ್ರೆ, ಅದು ಮೆಲಾಥಿಯನ್ 50 EC ಅಂತ ಬರುತ್ತೆ ಒಂದು ಕೀಟನಾಶಕ, 2 ml 1 L ನೀರಿಗೆ, ಅಥವಾ ಕ್ಲೋರೋಪಾರಿಫಾಸ್ 20 EC 2 ml 2 ಲಿ 1, ಅದನ್ನ 2 ml 1 L ನೀರಿಗೆ, ಅದರ ಜೊತೆಗೆ ಒಂದು ಶಿಲೀಂಧ್ರ ನಾಶಕ ಅಥವಾ ರೋಗನಾಶಕ ಡೈಥೇನ್ M45 ಅಂತ ಬರುತ್ತೆ, ಅಥವಾ M45 ಅಂತಾನು ಕರಿತೀವಿ ನಾವು, ಅದನ್ನ 2 g, ಅದು ಪೌಡರ್ ಫಾರ್ಮಲ್ ಬರುತ್ತೆ 2 g. ಕೀಟನಾಶಕ 2 ml, ಶಿಲೀಂಧ್ರ ನಾಶಕ 2 g, ಎರಡು ಒಟ್ಟಿಗೆ ನೀರಿನಲ್ಲಿ ಬೆರಕೆ ಮಾಡ್ಕೊಂಡ್ಬಿಟ್ಟು ಹೊಸ ಬರ್ತಾ ಇರುತ್ತಲ್ಲ ಆ ಹಿಂಗಾರಿಗೆ ಸಿಂಪರಣೆ ಒಂದು ಸಲ ಮಾಡಬೇಕು. ಆಮೇಲೆ ಬಾಧೆಯನ್ನು ನೋಡ್ಕೊಂಡ್ಬಿಟ್ಟು, ಉದುರ್ತಾವಿಲ್ಲ ಅರಳೋ ಅಂತ ನೋಡ್ಕೊಂಡ್ಬಿಟ್ಟು, ಬಾಧೆಯನ್ನು ಲಕ್ಷಣಗಳು ಕಂಡು ಬಂದ್ರೆ ಈ ಸಲ ಮೆಲಾಥೆ ನೋಡಿದ್ರೆ ಮುಂದಿನ ಸಲ ಕ್ಲೋರೋಪಾರಿಫಾಸ್, ಅಥವಾ ಈ ಸಲ ಕ್ಲೋರೋಪಾರಿಫಾಸ್ ಹಾಕಿದ್ರೆ ಮುಂದಿನ ಸಲ ಮೆಲಾಥೆಯನ್ನ ಹಾಕ್ಬಿಟ್ಟು ಇನ್ನೊಂದು ಸಿಂಪರಣೆ ಕೊಟ್ಟಿದ್ದಾದ್ರೆ ನಿಮಗೆ ಹರಳುದಿರೋದು ಅಥವಾ ಪತಂಗದ ಬಾಧೆ ಅಥವಾ ಹಿಂಗಾರು ಒಣಗುವುದು ಶಿಲೀಂಧ್ರದ ಬಾಧೆಯನ್ನು ಕೂಡ ಹತೋಟಿ ಮಾಡಬಹುದು. ಅಂದ್ರೆ ಈ ಪತಂಗ ಬಂದು ಹಿಂಗಾರಲ್ಲಿ ಮೊಟ್ಟೆ ಇಟ್ಬಿಡುತ್ತೆ, ಮೊಟ್ಟೆಯಿಂದ ಮರಿಗಳ ಒಂದು ವಾರಕ್ಕೆ ಆಚೆ ಬಂದ್ಬಿಟ್ಟು ಮರಿಗಳು ಏನ್ ಮಾಡ್ತವೆ, ಬಲೆ ಕಟ್ತವೆ. ಅಂದ್ರೆ ಹೂ ಆಡುವಂತ ಹಂತದಲ್ಲೇ ಎಲ್ಲಾ ಹೂಗಳನ್ನು ಸೇರಿಸ್ಬಿಟ್ಟು ಬಲೆ ಕಟ್ಟಿ ಬಲೆಗಳಲ್ಲಿ ಇರ್ತಕ್ಕಂತ ಎಲ್ಲಾ ಹೂಗಳನ್ನ, ಗಂಡು ಹೂಗಳನ್ನ ತಿಂತವೆ. ಹೆಣ್ಣುಗಳಿಗೆಲ್ಲ ಪರಾಗಸ್ಪರ್ಶ ಆಗೋದಿಲ್ಲ, ನಿಮ್ಗೆ ಕಾಯಿ ಕಚ್ಚಲ್ಲ. ಗಂಡು ಹೂ ಎಲ್ಲ ಉದುರ್ತವೆ, ಗಂಡು ಹೂನು ಕೂಡ ಈ ಕೀಟ ತಿನ್ನುತ್ತೆ. ಸೊ ಬಲೆ ಕಟ್ಟೋದ್ರಿಂದ ಅಲ್ಲಿ ಪತ್ರ ರೀತಿ ಕೂಡ ಕಡಿಮೆ ಆಗಿ, ಆರ್ ಉತ್ಪತ್ತಿ ಕಡಿಮೆ ಆಗಿ, ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಇಳುವರಿನೂ ಕೂಡ ಬಹಳ ಕುಂಠಿತ ಆಗುತ್ತೆ. ಸೊ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾಗಲೇ ತಿಳಿಸಿದಂಗೆ ಸಿಂಪರಣೆ ಮಾಡಿದ್ದೆ ಆದ್ರೆ ನಿಮ್ಗೆ ಬಹಳ ಅನುಕೂಲ. ಅಥವಾ ನಿಮ್ಗೆ ರಾಸಾಯನಿಕ ಬೇಡ ಅಂತಂದ್ರೂ ಕೂಡ ಬೇವಿನೆಣ್ಣೆ 1500 BPM 3 ml 1 L ಹಾಕಿ ಅದನ್ನು ಕೂಡ ನೀವು ಮುಂಜಾಗ್ರತಾ ಕ್ರಮವಾಗಿ ಸಿಂಪರಣೆ ಮಾಡಿದ್ದಾದ್ರೆ ಅದು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ಸರ್, ಈಗ ಏನ್ ಹೇಳಿದ್ರೆ ನೀವು ಅಡಿಕೆಯಲ್ಲಿ ಬರತಕ್ಕಂತ ಕೀಟಗಳಾಗಿರ್ತಕ್ಕಂತ ಅಂಟು ಕೀಟ ಆಗಿರ್ಬೋದು, ಚೀಲ ಹುಳ ಆಗಿರ್ಬೋದು, ಅಥವಾ ಹಿಂಗಾರು ಪತಂಗ ಆಗಿರ್ಬೋದು, ಈ ಒಂದು ಕೆಂಪು ಅಥವಾ ಬಿಳಿ ನುಸಿ ಆಗಿರ್ಬೋದು, ಇವೆಲ್ಲ ಬೇಸಿಗೆಯಲ್ಲೇ ಯಾಕೆ ಕಂಡು ಬರ್ತಾವೆ? ಸೊ ಕೆಲವು ಕೀಟಕ್ಕೆ ಅಂದ್ರೆ ನಾವು ಶಾರೀರಿಕ ರಚನೆ ಕ್ರಿಯೆ ಅಂತ ನೋಡ್ತೀವಿ, ಎಕಾಲಜಿ, ಅಥವಾ ಅವುಗಳಿರ್ತಕ್ಕಂಥ ವಾಸಸ್ಥಾನ, ಆವಾಸಸ್ಥಾನ, ವಾಸ ಮತ್ತು ಆವಾಸಸ್ಥಾನ ಅಂತ ನಾವು ಅದನ್ನ ಅಧ್ಯಯನ ಮಾಡಿ ನೋಡಿದಾಗ ಕೀಟಶಾಸ್ತ್ರದಲ್ಲಿ ಕೆಲವು ಕೀಟಕ್ಕೆ ತಾಪಮಾನ ಕಡಿಮೆ ಆದಂಗೆ ಜಮಗಳ ಸಂಖ್ಯೆ ವೃದ್ಧಿ ಆಗುತ್ತೆ. ಈಗ ತಿಗಣೆಗಳು, ಕೆಂಪು ತಿಗಣೆ ಅಂತ ಬರ್ತವೆ, ಹತ್ತಿಯಲ್ಲಿ ಬರುತ್ತೆ ಅಥವಾ ಕಾಡು ಸಸ್ಯಗಳಲ್ಲಿ ಬರುತ್ತೆ. ಅಂದ್ರೆ ಮುಂಗಾರು ಟೈಮಲ್ಲಿ ಅತಿ ಹೆಚ್ಚಾಗಿ ವೃದ್ಧಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತವೆ 100 ಸಂಖ್ಯೆಯಲ್ಲಿ. ಸೊ ಅಲ್ಲಿ ಟೆಂಪರೇಚರ್ ಅಂದ್ರೆ ತಾಪಮಾನ ಕಡಿಮೆ ಆದಾಗ, ಇನ್ನು ಕೆಲವು ಕೀಟಗಳಿರ್ತವೆ ತಾಪಮಾನ ಹೆಚ್ಚಾದಂಗೆ ಅವುಗಳಿಗೆ ಶಾರೀರಿಕ ರಚನಾ ಕ್ರಿಯೆ ಆತರ ಇರುತ್ತೆ. ಅಂದ್ರೆ ಸಂತಾನೋತ್ಪತ್ತಿ ಕ್ರಿಯೆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ತಾಪಮಾನ ಹೆಚ್ಚಾದಂಗೆ. ಸೊ ಆ ಕಾರಣದಿಂದ ಅವು ಏನ್ ಮಾಡ್ತವೆ, ಬೇಸಿಗೆ ಟೈಮಲ್ಲಿ ತಮ್ಮ ಸಂಖ್ಯೆಯನ್ನ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತೋಟಗಾರಿಕೆ ಬೆಳೆಯಲ್ಲಿ ಒಂದು ನಿರ್ದಿಷ್ಟ ಎತ್ತರದಲ್ಲಿ ವೇಗದಲ್ಲಿ ಬರ್ತಾ ಇರ್ತವೆ. ಸೊ ಹಾಗಾಗಿ ಅಡಿಕೆ ಮತ್ತು ತೆಂಗಲ್ಲಿ ಜಾಸ್ತಿ ಈ ತರ ಕೀಟಗಳು ಕಂಡು ಬರ್ತವೆ. ಸೊ ಅದಕ್ಕೆ ಸರಿಯಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ಬರೀ ಕೀಟನಾಶಕ ಸಿಂಪರಣೆ ಮಾಡಿದ್ದೇ ಅಲ್ಲ, ಇನ್ಮೇಲಿಂದ ಆದ್ರೂ ಕೂಡ ನಿಮ್ಮ ಬೆಳೆಗೆ ಅಡಕೆ ಆಗಿರ್ಬೋದು ತೆಂಗಾಗಿರ್ಬೋದು ಶಿಫಾರಸ್ ಮಾಡಿದಂತ ರಾಸಾಯನಿಕ ಗೊಬ್ಬರ ಜೊತೆ ಕೊಟ್ಟಿಗೆ ಗೊಬ್ಬರ ಕೊಟ್ಟು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬೇಕು. ಸೊ ಸಾಕಷ್ಟು ಟ್ರೈಕೋಡ್ರಮ್ ಆಗಿರ್ಬೋದು ಅಥವಾ ಸೂಡೋಮನಸ್ ರೈಸೋಬಿಯಂ ಅನ್ನ ತಿಪ್ಪೆ ಗೊಬ್ಬರ ಆಗಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಅಥವಾ ಬೇವಿನೆಣ್ಣೆ ಜೊತೆಗೆ ನೀವು ಕೊಟ್ಟಿದ್ದೆ ಆದರೆ ನಿಮ್ಮ ಅಡಕೆಗೆ ಅಥವಾ ತೆಂಗಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಯಿತು ಅಂತಂದ್ರೆ ಈ ಕೀಟದ ಬಾಧೆ ಹಾನಿಯ ಪ್ರತಿಶತನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈಗ ಇಲ್ಲೇ ತನಕ ಬೇಸಿಗೆಯಲ್ಲಿ ಅಡಿಕೆ ಬೆಳೆಯಲ್ಲಿ ಬರತಕ್ಕಂಥ ಕೀಟಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರಿ. ಈಗ ತೆಂಗಿನ ಬಗ್ಗೆ ಮಾತಾಡೋಣ ಸರ್. ಈಗ ತೆಂಗಿನ ಬೆಳೆಯಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಬೇಸಿಗೆಯಲ್ಲಿ ಅಂತಂದ್ರೆ ಕಪ್ಪು ತಲೆ ಕೀಟ ಅಂತ ಹೇಳಿದ್ರಿ, ಅಥವಾ ಕಪ್ಪು ತಲೆ ಕಂಬಳಿ ಹುಳ ಅಂತ ಹೇಳಿದ್ರಿ. ಇದು ಯಾವ ರೀತಿ ಇದ್ರ ಮೇಲೆ ಲಕ್ಷಣ ಬರುತ್ತೆ ಈ ಒಂದು ಬೆಳೆ ಮೇಲೆ, ಇದನ್ನ ಗುರುತಿಸೋದೇ ಹಾಗೆ ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂದ್ರೆ ಈ ಕೀಟ ಬಂದ್ರೆ ಏನಲ್ಲಿ ಸಮಸ್ಯೆ ಬರುತ್ತೆ? ತೆಂಗಲ್ಲಿ ಒಂದು ಎರಡು ತರ ಕೀಟ ಬರ್ತವೆ, ಇವಾಗ ಕೇಳಿದ್ದು ಕಪ್ಪು ತಲೆ ಕಂಬಳಿಹುಳು ಅಂತೇಳಿ. ಸೊ ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನಾನು ಇನ್ನೊಂದು ಕೀಟದ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು ಆಮೇಲೆ ಕಪ್ಪು ತಲೆ ಕಂಬಳಿ ಹುಳಕ್ಕೆ ಬರ್ತೇನೆ. ಈಗೇನಂತಂದ್ರೆ ಈಗ ಆಲ್ರೆಡಿ ಈ ಕೀಟ ಇನ್ಮೇಲೆ ಪ್ರಾರಂಭ ಆಗುತ್ತೆ, ಬಟ್ ಈಗ ಆಲ್ರೆಡಿ ರೈತರು ಒಂದು ನೋಡ್ತಾ ಇದಾರೆ ಕೀಟ ಯಾವ್ದು ಅಂತಂದ್ರೆ ಹೊಸ ಕೀಟ, ಅದು ಹಾನಿ ಪ್ರಮಾಣ ಜಾಸ್ತಿ ಆಗಿದೆ. ಅದು ಯಾವ್ದಂದ್ರೆ ರೂಗೋಸ್ ಸುರುಳಿ ಬಿಳಿ ನೊಣ ಅಂತೇಳಿ. ನಾವು ದಾಸವಾಳ ಗಿಡದಲ್ಲಿ ಅಥವಾ ನಮ್ಮ ಪೇರ್ಲ ಗಿಡದಲ್ಲಿ ನೋಡಬಹುದು ರೈತರೆ, ನೀವೆಲ್ಲ ಬಿಳಿ ಬಿಳಿ ನೊಣ ಇರ್ತವೆ ಮನೆ ಮುಂದೆಲ್ಲ, ಅದಕ್ಕಿರ್ತೀವಿ ನಾವು. ಅದೇ ತರ ಬಿಳಿ ನೊಣ, ಒಂದು ಬೇರೆ ಜಾತಿ ಇದೆ ಇದು ಪ್ರಜಾತಿ. ಅದೇ ಬಿಳಿ ನೊಣ ನಮ್ಮ ತೆಂಗಲ್ಲಿ ಕೂಡ ಬಂದಿದೆ. ಇದೊಂದು ವಿದೇಶಿ ಕೀಟ ಇದೆ ಆಕ್ಚುಲಿ. ಇದು 2017-18 ಅವಧಿಯಲ್ಲಿ ನಮ್ಮ ಕೇರಳ ಮತ್ತು ತಮಿಳುನಾಡದ ಭಾಗದಲ್ಲಿ ವಲಸೆ ಬಂದಿತ್ತು ಬೇರೆ ದೇಶದಿಂದ. ಸೊ ಆಮೇಲೆ ನಮ್ಮ ಕರಾವಳಿ ಉಡುಪಿ ಜಿಲ್ಲೆಯಲ್ಲೆಲ್ಲ ಅತಿ ಹೆಚ್ಚು ಹಾನಿ ಮಾಡಿತು. ಕರಾವಳಿಯಿಂದ ನಮ್ಮ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ಅಂದ್ರೆ ನಮ್ಮ ದಾವಣಗೆರೆ, ದುರ್ಗ ಈ ಕಡೆ ಎಲ್ಲ ಭಾಗದಲ್ಲಿ ವ್ಯಾಪಕವಾಗಿ ತೆಂಗಿನ ಮರಕ್ಕೆಲ್ಲ ಬಾಧೆ ಮಾಡ್ತಾ ಇದೆ. ಅದರ ಹಾನಿಯ ಲಕ್ಷಣ ಕೂಡ ನಾವು ನೋಡ್ತಾ ಇದೀವಿ. ಅದರ ಪರಿಣಾಮ ಏನಂತಂದ್ರೆ ಈ ಸಲ ಇಳುವರಿನೂ ಕೂಡ ತೆಂಗಿನ ಮರದಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಅಂದ್ರೆ ಏನ್ ಮಾಡ್ತಾವೆ ಅಂತಂದ್ರೆ, ಇವು ಬಿಳಿ ನೊಣ ಅಂದ್ರೆ ಸುರುಳಿ ಬಿಳಿ ನೊಣ ಅಂದ್ರೆ ಸುರುಳಿ ಆಕೃತಿಯಲ್ಲಿ ಬಿಳಿ ನೊಣಗಳು ಗಂಡೆಯನ್ನು ಮಿಲನ ಆದ್ಮೇಲೆ ಸುರುಳಿ ಆಕೃತಿಯಲ್ಲಿ ಮೊಟ್ಟೆಗಳನ್ನು ಇಡ್ತವೆ ಬಿಳಿಯಾಗಿ. ಇವು ಮರಿ ಆಚೆ ಬಂದ್ಮೇಲೆ ರಸ ಹೀರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಇಲ್ಲಿ ನೋಡಬಹುದು ಅಂತಂದ್ರೆ ಗರಿ ಅಡಿಯಲ್ಲಿ, ಗರಿ ಮೇಲ್ಗಡೆ ಇರಲ್ಲ, ಗರಿ ಅಡಿಯಲ್ಲಿ. ಯಾಕಂದ್ರೆ ನೇರವಾಗಿ ಸೂರ್ಯನ ಕಿರಣಕ್ಕೆ ಇವು ಮೈ ಒಡ್ಡಿದ್ರೆ ಬದುಕಲ್ಲ ಸತತ್ತದ ಬೇಗ. ಸೊ ಅದಕ್ಕೆ ಸ್ವಲ್ಪ ನೆರಳಿರಬೇಕು. ಅದಕ್ಕೆ ಗರಿ ಅಡಿಯಲ್ಲಿ ಸುರುಳಿ ಆಕೃತಿಯಲ್ಲಿ ಬಿಳಿ ನೊಣ ಮೊಟ್ಟೆ ಇಡ್ತವೆ. ಮೊಟ್ಟೆಯಿಂದ ಮರಿ ಆಚೆ ಬಂದ್ಮೇಲೆ ಮರಿಗಳು ಅಥವಾ ಅಪ್ಸರೆಗಳು ಅಂತ ನಾವು ಕರಿತೀವಿ. ಅಪ್ಸರೆಗಳು ರಸ ಇರ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಅದರಿಂದ ಏನಾಗುತ್ತೆ, ಗರಿಗಳೆಲ್ಲ ಹಸಿರು ಬಣ್ಣ ಹೋಗಿ ಕಂದು ಬಣ್ಣಕ್ಕೆ ತಿರುಗ್ತವೆ. ಅದೇ ತರ ಅತಿ ಹೆಚ್ಚು ರಸ ಇರೋದ್ರಿಂದ ದೇಹದಿಂದ ತಮ್ಮ ದ್ರವವನ್ನ ಅಂಟು ದ್ರವವನ್ನ ಹೊರ ಸೂಸ್ತವೆ. ಅದೊಂದು ಸ್ವಲ್ಪ ಸಿಹಿಯಾಗಿರುತ್ತೆ. ಸೊ ಆ ಹೊರ ಸೂಸಿದ್ದ ದ್ರವ ಗರಿ ಮೇಲೆ ಬಿದ್ದು ಕೂಡ್ಲೇನೆ ಅಥವಾ ಗರಿ ಅಡಿಯಲ್ಲಿ ಬಿದ್ದು ಕೂಡ್ಲೇನೆ ಅದಕ್ಕೆ ಒಂದು ನೈಸರ್ಗಿಕವಾಗಿ ಗಾಳಿಯಲ್ಲಿ ಇರತಕ್ಕಂಥ ಸಿಲಿಂಡರ್ಗಳು ಬಂದು ಕಚ್ಕೊಂಡ್ಬಿಡ್ತವೆ, ಅಂಟ್ಕೊಂಡ್ಬಿಡ್ತವೆ. ಸೊ ಅದರಿಂದ ನೀವು ನೋಡಿರಬಹುದು ಗರಿ ಮೇಲ್ಗಡೆ ಎಲ್ಲ ಕಪ್ಪು ಬೂಸ್ಟ್ ಬೆಳೆಯುತ್ತೆ. ಸೊ ಇದರಿಂದ ಕೂಡ ನಿಮಗೆ ಸಾಕಷ್ಟು ಪತ್ರ ಹರಿತು ಅಥವಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕೂಡ ಕುಂಠಿತಾಗಿ ಇಳುವರಿನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುವಂಥದ್ದು ಬಾಧೆ ಈಗ ನೋಡ್ತಾ ಇದ್ದೀವಿ. ಆಲ್ರೆಡಿ ಈಗ ಈ ಸದ್ಯಕ್ಕೆ ಈ ಕೀಟದ ಹಾವಳಿ ಜಾಸ್ತಿ ಇದೆ. ಸೊ ಇದನ್ನ ನಮಗೆ ಇಲ್ಲಿ ಕಾಸರಗೋಡಲ್ಲಿ ಇರತಕ್ಕಂಥ ಅಡಿಕೆ ಮತ್ತು ತೋಟಗಾರಿಕೆ ಬೆಳೆಗಳ ಸಂಶೋಧನಾ ಕೇಂದ್ರ ಇದೆ ಅಲ್ಲ ಕಾಸರಗೋಡಲ್ಲಿ, ಅವರು ಕೂಡ ಒಂದು ಶಿಫಾರಸು ಕೊಟ್ಟಿದ್ದಾರೆ. ಏನಂತಂದ್ರೆ ಈ ಸುರುಳಿ ಬೆಳೆ ನೊಣ ಇದರಲ್ಲಿ ಒಂದು ನೈಸರ್ಗಿಕ ಮಿತ್ರ ಕೀಟ ಬೆಳೀತಾ ಇದೆ. ಸೊ ಅದನ್ನ ಗುರುತಿಸಿದೀವಿ. ಅದು ವೃದ್ಧಿ ಆಗ್ಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ರೆ ನೈಸರ್ಗಿಕವಾಗಿ ಅದು ಮಿತ್ರ ಕೀಟ ಈ ಶತ್ರು ಕೀಟ ಬೆಳೆ ನೊಣವನ್ನ ಹತೋಟಿ ಮಾಡ್ಲಿಕ್ಕೆ ಸಹಕಾರಿ ಆಗುತ್ತೆ. ಅದಕ್ಕೊಂದು ಸ್ವಲ್ಪ ಕಾಲಾವಕಾಶ ಕೊಡೋದ್ರಿಂದ ಅನುಕೂಲ ಆಗುತ್ತೆ, ಸ್ವಲ್ಪ ಪರಿಸರ ಸ್ನೇಹಿನೂ ಆಗುತ್ತೆ ಅಂತೇಳಿ ಒಂದು ತಿಳ್ಕೊಂಡ್ಬಿಟ್ಟು ಪರಿಸರ ಸ್ನೇಹಿ ಮತ್ತು ಮಿತ್ರ ಕೀಟಗಳನ್ನ ಬೆಳವಣಿಗೆ ದೃಷ್ಟಿಯಿಂದ ಒಂದು ಶಿಫಾರಸು ಕೊಟ್ಟಿದ್ದಾರೆ. ಅದನ್ನ ನಾವು ಕೂಡ ರೈತರಿಗೆ ತಿಳಿಸ್ತಾ ಇದೀವಿ, ನಾವು ಕೂಡ ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ. ಅದೇನಂತಂದ್ರೆ ಬಿಳಿ ನೊಣ ಹತೋಟಿ ಮಾಡ್ಲಿಕ್ಕೆ ಒಂದು ಮುಂಜಾಗ್ರತಾ ಕ್ರಮವಾಗಿ ಬೇವಿನೆಣ್ಣೆ 1000 PPM ಆಗಿರಬಹುದು ಅಥವಾ 1500 PPM, ಇದು ಕಾನ್ಸಂಟ್ರೇಷನ್ ಇದು 1500 PPM, ಇದನ್ನ 2-3 ml 1 L ನೀರಿಗೆ ಹಾಕಿ ಗರಿ ಸಂಪೂರ್ಣವಾಗಿ ತೊಯ್ಯೋ ಹಾಗೆ ನಾವು ಸಿಂಪರಣೆ ಮಾಡಬೇಕು. ಅಂದ್ರೆ ಒಂದು ಹಾಗೆ ಮೇಲ್ಗಡೆ ನೀವೇನ್ ಕಪ್ಪು ಬೂಸ್ಟ್ ಬೆಳೆಯುತ್ತಲ್ಲ ಆ ಬೂಸ್ಟ್ ಅನ್ನ ತೆಗಿಬೇಕು, ಇಲ್ಲಾಂದ್ರೆ ನಿಮ್ಗೆ ಗರಿಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕುಂಠಿತ ಆಗುತ್ತೆ. ಸೊ ಅದನ್ನ ಮಾಡ್ಬೇಕಂತಂದ್ರೆ ಅಕ್ಕಿ ಗಂಜಿ ಸ್ಟಾರ್ಚ್ ಅಂತ ಕರಿತೀವಲ್ಲ, 1% ಅಕ್ಕಿ ಗಂಜಿಯನ್ನ ಸಿಂಪರಣೆ ಗರಿ ಮೇಲೆ ಸಂಪೂರ್ಣವಾಗಿ ಮಾಡೋದ್ರಿಂದ ಏನಾಗುತ್ತೆ, ಅದು ಕಪ್ಪು ಬೂಸ್ಟ್ ತೊಳ್ಕೊಂಡು ಹೋಗುತ್ತೆ. ಸೊ ಹೀಗೆ ಇದನ್ನ ಕಂಟ್ರೋಲ್ ಮಾಡಬಹುದು. ರಾಸಾಯನಿಕಕ್ಕೂ ಹೋಗ್ಬೋದಿಲ್ಲ ಅನ್ನಲ್ಲ, ಬಟ್ ಅದು ಮಿತ್ರ ಕೀಟ ವೃದ್ಧಿ ಆಗ್ತಾ ಇರೋದ್ರಿಂದ ಅದಕ್ಕೊಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ರಾಸಾಯನಿಕವನ್ನು ಸಿಂಪರಣೆ ಮಾಡಿಬಿಟ್ರೆ ನಮ್ಮ ಮಿತ್ರ ಕೀಟನೂ ಸಾಯುತ್ತೆ, ಶತ್ರುವಿನ ಕೀಟನೂ ಸಾಯುತ್ತೆ. ಈ 1 ವರ್ಷಕ್ಕೆ ನಾವು ಹತೋಟಿ ಮಾಡಬಹುದು, ಮುಂದಿನ ವರ್ಷಕ್ಕೆ ಮಿತ್ರ ಕೀಟ ಇರಲ್ಲ ಅಲ್ಲಿ. ಸೊ ಸಂಪೂರ್ಣವಾಗಿ ನಾವು ಕೀಟನಾಶಕದ ಮೇಲೆ ಅವಲಂಬನೆ ಇದ್ದಂಗೆ ಆಗುತ್ತೆ, ಆಮೇಲೆ ಕೀಟ ಬಾಧೆ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಒಂದೊಳ್ಳೆ ನಾವು ಪರಿಸರ ಸ್ನೇಹಿ ಹತೋಟಿ ಕ್ರಮವನ್ನು ಅನುಸರಿಸಿದ್ದೆ ಆದರೆ ಮಿತ್ರ ಕೀಟಗಳ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ವೃದ್ಧಿ ಆಗ್ಬಿಟ್ರೆ 1 ವರ್ಷ ಇರಬಹುದು, 2 ವರ್ಷ ಇರಬಹುದು ಆ ಕೀಟ ಬಾಧೆ, ಆಮೇಲೆ 3 ವರ್ಷಕ್ಕೆ ಸಂಪೂರ್ಣವಾಗಿ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಮಿತ್ರ ಕೀಟ ಎಲ್ಲ ಸಂಪೂರ್ಣವಾಗಿ ತಿಂದ್ಬಿಟ್ಟು ನಾಶಪಡಿಸ್ಬಿಟ್ಟಿರ್ತಾವೆ ನಮ್ಮ ಶತ್ರು ಕೀಟಗಳನ್ನ. ಸೊ ಈ ದೃಷ್ಟಿಯಿಂದ ನಾವು ಇದನ್ನ ತೆಂಗಲ್ಲಿ ರೋಗೋ ಸುರುಳಿ ಬಿಳಿ ನೊಣವನ್ನ ಹತೋಟಿ ಮಾಡ್ಲಿಕ್ಕೆ ಬೇವಿನೆಣ್ಣೆ ಮತ್ತು ಸ್ಟಾರ್ಚ್ ಅನ್ನ ಅಥವಾ ಅಕ್ಕಿ ಗಂಜಿಯನ್ನು ಶಿಫಾರಸು ಮಾಡ್ಲಿಕ್ಕೆ ಹೇಳ್ತಾ ಇದ್ದೀವಿ. ನೆನಪಿಟ್ಕೋಬೇಕು, ತೆಂಗಲ್ಲಿ ಯಾರು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಲ್ಲ, ಸ್ವಲ್ಪ ಶಿಫಾರಸು ಮಾಡಿದವಾಗಿ ತಿಂದ್ಬಿಟ್ಟು ನಾಶ ಪಡಿಸ್ಬಿಟ್ಟಿರ್ತಾವ ನಮ್ಮ ಶತ್ರು ಕೀಟಗಳನ್ನ. ಈ ದೃಷ್ಟಿಯಿಂದ ನಾವು ಇದನ್ನ ತೆಂಗಲ್ಲಿ ರೋಗ ಸುರುಳಿ ಬಿಳಿ ನೊಣವನ್ನು ಹತೋಟಿ ಮಾಡಲಿಕ್ಕೆ ಬೇವಿನೆಣ್ಣೆ ಮತ್ತು ಸ್ಟಾರ್ಚ್ ಅನ್ನ ಅಥವಾ ಅಕ್ಕಿ ಗಂಜಿಯನ್ನು ಶಿಫಾರಸು ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ. ನೆನಪಿಟ್ಕೋಬೇಕು, ತೆಂಗಲ್ಲಿ ಯಾರು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಲ್ಲ, ಸ್ವಲ್ಪ ಶಿಫಾರಸು ಮಾಡಿದ ನೋಡ್ತಾ ಇದೀವಿ ಆಲ್ರೆಡಿ ಅವಳಿ ಇದೆ. ಇದೇ ಸಮಯದಲ್ಲಿ ಒಂದು ಇನ್ನೊಂದು ಕೀಟ ಲಗ್ಗೆ ಇಡುತ್ತೆ. ಹೋದ ವರ್ಷ ಆಚೆ ವರ್ಷನೇ ನೋಡಿರ್ಬೋದು, ತಾಪಮಾನ ಹೆಚ್ಚಿಗೆ ಆದಂಗೆ ಇನ್ನೊಂದು ಕೀಟ ಬರುತ್ತೆ. ಯಾವ್ದಂದ್ರೆ ಕಪ್ಪು ತಲೆ ಕಂಬಳಿ ಹುಳು ಅಂತೇಳಿ, ಅಂದ್ರೆ ತಲೆ ಮಾತ್ರ ಕಪ್ಪಗಿರುತ್ತೆ, ಮೈಬಣ್ಣ ಮುಕ್ಕಿದ ಮೈಬಣ್ಣ ಎಲ್ಲ ಕಂದಾಗಿರುತ್ತೆ, ಮೈ ಮೇಲೆಲ್ಲ ಕೂದಲು ಕೂದಲು ಇರ್ತಾವ, ಅದಕ್ಕೆ ನಾವು ಕಂಬಳಿ ಹುಳು. ಕಂಬಳಿ ಹುಳು ನೀವು ನೋಡಿರ್ತಾರೆ ಇದರಲ್ಲಿ ಸೂರ್ಯಕಾಂತಿಯಲ್ಲಾಗಿರ್ಬೋದು ಅಥವಾ ಹಿಪ್ಪು ನೇರಳಲ್ಲಾಗಿರ್ಬೋದು, ಅದೇ ತರ ಕಂಬಳಿ ಹುಳು ಇಲ್ಲಿನೂ ಕೂಡ ನೋಡಬಹುದು. ಇದರ ಪ್ರಜಾತಿ ಬೇರೆ, ಬೇಸಿಗೆಯಲ್ಲಿ ಕೆಲವು ಕೀಟಗಳು ಬರ್ತಾವ ಅಂತ ಹೇಳ್ತಾ ಇದ್ದೆ. ಇದು ಕೂಡ ಬೇಸಿಗೆಯಲ್ಲಿ ಬರುವಂತ ಕೀಟ ಅಂದ್ರೆ ವೃದ್ಧಿ ಆಗ್ತಾ ಇರುತ್ತೆ, ಅಂದ್ರೆ ವಂಶಾಭಿವೃದ್ಧಿ ಮಾಡ್ಬೇಕಂತಾನೆ. ಟೆಂಪರೇಚರ್ ರೈಸ್ ಆದಂಗೆ ತಾಪಮಾನ ಹೆಚ್ಚಿಗೆ ಆದಂಗೆ ಇವು ಹೆಚ್ಚೆತ್ಕೊಂತ ಪ್ರಕೃತಿಯಲ್ಲಿ ಮಿಲನ ಆಗ್ತವೆ, ಸಂಖ್ಯೆಯಲ್ಲಿ ವೃದ್ಧಿ ಆಗ್ತಾ ಇರ್ತವೆ. ಅಂದ್ರೆ ತಾಪಮಾನ ಬೇಕೇ ಓಕೆ ವೃದ್ಧಿ ಆಗ್ಲಿಕ್ಕೆ. ಸೊ ಹಾಗಾಗಿ ಬೇಸಿಗೆಯಲ್ಲಿ ಕಂಡು ಬರ್ತವೆ, ಮಿಕ್ಕಿ ಟೈಮಲ್ಲಿ ಬೇರೆ ಟೈಮಲ್ಲಿ ನೋಡ್ರೆ ಕಾಣಲ್ಲ ಅದು. ಅದೇ ಕಾರಣ, ಯಾಕಂದ್ರೆ ಟೆಂಪರೇಚರ್ ಒಂದ್ ಲೆವೆಲ್ಗೆ ಏರ್ತು ಅಂತಂದ್ರೆ ಅವಕ್ಕೆ ಅನುಕೂಲ ತಮ್ಮ ಜೀವನ ಚಕ್ರವನ್ನ ಮುಂದುವರಿಸಲಿಕ್ಕೆ. ಹಾಗಾಗಿ ಇದು ಬೇಸಿಗೆಯಲ್ಲೇ ತೆಂಗಲ್ಲಿ ಯಾಕೆ ಕಂಡು ಬರುತ್ತೆ, ಬೇರೆ ಇದರಲ್ಲಿ ಯಾಕೆ ಕಂಡು ಬರಲ್ಲ ಅಂತಂದ್ರೆ, ತೆಂಗಲ್ಲಿ ಆಶ್ರಯವಾಗಿ ಸರಿಯಾಗಿ ಸ್ಥಾನಗಳು ಸಿಗ್ತವೆ, ನೆರಳು ಸಿಗುತ್ತೆ. ಅಂದ್ರೆ ಅತಿ ಹೆಚ್ಚು ತಾಪಮಾನ ಅಂತಂದ್ರೆ ಪ್ರೌಢ ಪತಂಗಕ್ಕೆ ಆಗೋದಿಲ್ಲ, ಮರಿಗಳಿಗೆ ಆಗತ್ತೆ, ತೊಂದರೆ ಇಲ್ಲ. ಬಟ್ ವೃದ್ಧಿ ಆಗ್ಲಿಕ್ಕೆ ಅನುಕೂಲ ಇರುತ್ತೆ. ಒಂದು ಎತ್ತರ ಪ್ರದೇಶದಲ್ಲಿ ಹಾರ್ಕೊಂಡ್ ಬರ್ತವೆ, 40-45 ಅಡಿ ಎತ್ತರದಲ್ಲಿ ಹಾರ್ಕೊಂಡ್ ಬರ್ತವೆ ಬೇರೆ ಪ್ರದೇಶದಿಂದ. ಆ ಎತ್ತರಕ್ಕೆ ನಮ್ಮ ತೆಂಗಿನ ಮರ ಸಿಗ್ತವೆ, ಅಲ್ಲಿ ಗರಿ ಅಡಿಯಲ್ಲಿ ಇವು ಸೇರ್ಕೊಂಡ್ಬಿಡ್ತವೆ ಪ್ರೌಢ ಪತಂಗಗಳು, ಪತಂಗ ಗುಂಪಿಗೆ ಸೇರಿದ್ದು. ಸೊ ಅಲ್ಲಿ ಮಿಲನ ಆದ್ಮೇಲೆ ಹೆಣ್ಣು ಪತಂಗ ಮೊಟ್ಟೆ ಇಡುತ್ತೆ. ಸೊ ಮೊಟ್ಟೆ ಇಟ್ಟಮೇಲೆ ಮರಿಗಳು ಆಚೆ ಬರ್ತಾವಲ್ಲ, ಸೊ ಮರಿಗಳು ಏನ್ ಮಾಡ್ತವೆ ಅಂತಂದ್ರೆ ಗೂಡು ಕಟ್ಬಿಟ್ಟು ಅಲ್ಲಿ ಪತ್ರ ಹರಿಯುತ್ತಿರುತ್ತೆ. ಪತ್ರ ಹರಿತಾನೆ ಕೆರೆ ತಿಂತ ಹೋಗ್ತವೆ, ಹಸಿರು ಭಾಗವನ್ನು ಕೆರೆದು ತಿನ್ನೋದು. ಸೊ ನಿಧಾನವಾಗಿ ಗರಿ ಎಲ್ಲ ಕಂದು ಬಣ್ಣ ತಿರುಗುತ್ತೆ, ಒಣಗ್ತಾ ಬರುತ್ತೆ. ಒಂದ್ ವೇಳೆ ಅದು ಸಂಪೂರ್ಣ ಗಿಡ ಆವರಿಸ್ಕೊಂಡ್ಬಿಡ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ನೋಡ್ಬೋದು ದೂರಿಂದ ನಿಂತ್ಕೊಂಡು ನೋಡ್ಬಿಟ್ರೆ ಗರಿ ಎಲ್ಲ ಸುಟ್ಬಿಟ್ಟಿರ್ತವೆ. ಇದೇನಪ್ಪ ತೆಂಗಿನ ಮರಕ್ಕೆ ಬೆಂಕಿ ಬಿದ್ದಿದೆಯೋ, ಎಲ್ಲ ಗರಿಗಳೆಲ್ಲ ಒಣಗ್ಬಿಟ್ಟಿದ್ದಾವೆ, ಸುಟ್ಬಿಟ್ಟಿದ್ದಾವೆ ಅಂತ ಭಾಸ ಆಗುತ್ತೆ ಅಥವಾ ನಿಮ್ಗೆ ಕಾಣಿಸ್ತಾ ಇರುತ್ತೆ ನೋಡ್ಲಿಕ್ಕೆ. ಬಟ್ ಅದು ಯಾವುದೂ ಅಲ್ಲ, ಕೆಂಪು ತಲೆ ಕಂಬಳಿ ಹುಳು. ಸೊ ಇದ್ರದ್ದು ಕೂಡ ಬಹಳ ಹಾವಳಿ ಜಾಸ್ತಿ ಆಗುತ್ತೆ. ಆಮೇಲೆ ಹೊರ ಸುತ್ತಿನ ಗರಿ ಮತ್ತು ಒಳ ಸುತ್ತಿನ ಗರಿ, ಅಂದ್ರೆ ಸ್ವಲ್ಪ ಮಧ್ಯ ವಯಸ್ಸಿನ ಗರಿ ಆಗಿರ್ಬೋದು ಅಥವಾ ಹಳೆಯ ವಯಸ್ಸಿನ ಗರಿ ಆಗಿರ್ಬೋದು, ಆ ಗರಿಗಳಲ್ಲಿ ಹೆಚ್ಚು ಈ ಕೀಟದ ಬಾಧೆ ಇರುತ್ತೆ. ಮೇಲುಗಡೆ ಗರಿಯಲ್ಲಿ ಜಾಸ್ತಿ ಇರಲ್ಲ, ಯಾಕಂದ್ರೆ ಅಲ್ಲಿ ಪೊಟ್ಯಾಶ್ ಅಂಶ ಇರೋದ್ರಿಂದ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ತೆಂಗಿನ ಮರಕ್ಕೆ. ಸೊ ಹೊಸ ಗರಿಗಳಲ್ಲಿ ಸುಳಿ ಗರಿ ಭಾಗದಲ್ಲಿ ಇದು ಸಂಪೂರ್ಣವಾಗಿ ಹಾನಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮಧ್ಯ ವಯಸ್ಸಿನ ಮತ್ತು ಹಳೆ ವಯಸ್ಸಿನ ಗರಿಗಳಲ್ಲಿ ಹಾವಳಿ ಜಾಸ್ತಿ. ಆಮೇಲೆ ಮಣ್ಣಿನ ತರ ಗೂಡು ಕಟ್ಕೊಂಡ್ಬಿಟ್ಟು ರೇಷ್ಮೆ ಗೂಡು ಕಟ್ಟಿ ಗರಿ ಅಡಿಯಲ್ಲಿ ಇದ್ದುಬಿಟ್ಟು ಅಲ್ಲೇ ಕೋಶಾವಸ್ಥೆ ಹೋಗುತ್ತೆ. ಕೋಶದಿಂದ ಪತಂಗಗಳು ಆಚೆ ಬರ್ತವೆ, ಕಂದು ಬಣ್ಣದ ಪತಂಗಗಳು ಇರ್ತವೆ. ಸೊ ಅವು ಅಲ್ಲಿ ಕೂಡ ವಾಸ ಮಾಡ್ತವೆ. ಆಮೇಲೆ ಕೆಲವು ಟೈಮಲ್ಲಿ ಸೂಕ್ತ ವಾತಾವರಣ ಇಲ್ಲದೆ ಹೋದ್ರೆ ಕೋಶಾವಸ್ಥೆಯಲ್ಲಿ ತಮ್ಮ ಜೀವನವನ್ನ ದೀರ್ಘಾವಧಿಗೆ ಕಳೆಯುವಂತ ಸಂಭವ ಕೂಡ ಇರ್ತವೆ. ಅಂದ್ರೆ ಮುಂದಿನ ಪೀಳಿಗೆ ಕೂಡ ಹೋಗುವಂತ ಸಂಭವನೂ ಕೂಡ ಇರ್ತವೆ. ಸೂಕ್ತ ವಾತಾವರಣ ಬಂದಾಗ ಪ್ರೌಢಾವಸ್ಥೆ ಹೋಗ್ತವೆ. ಇದು ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಮಾಡತಕ್ಕಂಥದ್ದು. ಆಮೇಲೆ ಯಥೇಚ್ಛವಾಗಿ ಎಲ್ಲಾ ಕಡೆ ಕಂಡು ಬರಲ್ಲ, ಯಾವ ದಿಕ್ಕಿಂದ ಬರುತ್ತೆ ಯಾವ ದಿಕ್ಕಲ್ಲಿ ಗಾಳಿ ಹೋಗುತ್ತೆ ಆ ದಿಕ್ಕಲ್ಲಿ ನೀವು ಹಾನಿ ಪ್ರಮಾಣವನ್ನ ನೋಡಬಹುದು. ಈಗ ನಾವು ಒಂದು ಉದಾಹರಣೆ ಹೇಳ್ತೀನಿ, ನಮ್ಮ ದಾವಣಗೆರೆಯಿಂದ ನಮ್ಮ ಕದ್ಲೇರ್ ಫಾರ್ಮ್ ಅಲ್ಲಿ ಬರ್ಬೇಕಾದ್ರೆ ಮಧ್ಯೆ ಕುಂದೂರು ಕುಂಬಳೂರು ಅಂತ ಬರುತ್ತೆ. ಸೊ ಆ ಭಾಗದಲ್ಲಿ ಒಂದು ಗಾಳಿ ದಿಕ್ಕಿ ಬಂದಿದೆ. ಸೊ ಆ ದಿಕ್ಕಿಗೆ ಅನುಗುಣವಾಗಿ ಕೀಟದ ಬಾಧೆಯನ್ನು ನಾವು ನೋಡಿದೀವಿ, ಮಿಕ್ಕಿದ ಭಾಗದಲ್ಲಿ ಎಲ್ಲಿ ಕಂಡು ಬಂದಿಲ್ಲ. ಸೊ ಹಾಗಾಗಿ ಇರೋದ್ರಿಂದ ಸೊ ರೈತರು ಮುಂದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಇದು ಕೀಟದ ಬಗ್ಗೆ ಆಯ್ತು, ಹಾನಿಯ ಲಕ್ಷಣ ಬಗ್ಗೆ ಆಯ್ತು, ಇನ್ನು ಬೇಸಿಗೆ ಟೈಮಲ್ಲಿ ಬಂದ್ಬಿಟ್ಟಿದೆ. ಈಗ ಮುಂಜಾಗ್ರತಾ ಕ್ರಮವಾಗಿ ಏನ ರೈತರು ಅನುಸರಿಸಬೇಕಾಗಿದ್ದ ಕ್ರಮಗಳು ಅಂತಂದ್ರೆ, ಒಣಗಿರುವಂತ ಗರಿಗಳನ್ನ ಸಂಪೂರ್ಣವಾಗಿ ನಮ್ಮ ತೋಟದಿಂದ ತೆಗೆದು ಹೊರಗಡೆ ಹಾಕಿ ಸುಟ್ಟು ಬಿಡಬೇಕು. ಯಾಕಂದ್ರೆ ಅಲ್ಲೇ ನಿಮ್ಮ ಅವಶೇಷಗಳಿರ್ತವೆ, ಕೋಶಾವಸ್ಥೆ ಹೋಗಿರುವಂತ ಅವಶೇಷಗಳು, ಕೀಟದ ಅವಶೇಷಗಳು ಅಲ್ಲೇ ಅಡಿಕೊಂಡಿರ್ತವೆ. ಅವುಗಳನ್ನು ನೀವು ನಾಶಪಡಿಸಿದ್ದೆ ಆದ್ರೆ ನೆಕ್ಸ್ಟ್ ನಿಮ್ಮ ತೆಂಗಿನ ತೋಟಕ್ಕೆ ಬೇಸಿಗೆಯಲ್ಲಿ ಲಗ್ಗೆ ಇಡೋದನ್ನ ನೀವು ಪ್ರಮಾಣ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡಲೇಬೇಕು. ಅಂದ್ರೆ ಪೊಟ್ಯಾಶ್ ಅಂಶ ಜಾಸ್ತಿ ಇದ್ರೆ ನಿಮ್ಗೆ ಬೇರೆ ಕಡೆಯಿಂದ ಬಂದ್ರೂ ಕೂಡ ನಿಮ್ಮ ಕೀಟದ ಹಾವಳಿಯನ್ನು ತಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಇರುತ್ತೆ ನಿಮ್ಮ ತೆಂಗಿಗೆ. ಸೊ ಇದನ್ನ ಯಾರು ಕೂಡ ಮರಿಬಾರ್ದು. ಆಮೇಲೆ ತೋಟವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಸಾಧ್ಯ ಆದ್ರೆ ನಿಮ್ಮ ಬೆಳಕಿನ ಬಲೆಗಳನ್ನ ಅಳವಡಿಸ್ಕೊಡ್ರಿ, ಲೈಟ್ ಟ್ರ್ಯಾಪ್ ಅಂತ ಕರಿತೀವಿ ನಾವು. ಅಂದ್ರೆ ಪತಂಗಗಳು ರಾತ್ರಿ ಹೊತ್ತೆಲ್ಲ ಹೆಚ್ಚು ಆಕ್ಟಿವ್ ಆಗಿರ್ತವೆ, ಸಂಚಲನವಾಗಿರ್ತವೆ, ಬೆಳಕಂದ್ರೆ ಬಹಳ ಇಷ್ಟ ಅವಕ್ಕೆ. ಸೊ ಒಂದು ಎರಡು ಹೈ ವೋಲ್ಟೇಜ್ ಬಲ್ಬನ್ನ ನೀವು ಹಾಕಿದ್ದಾದ್ರೆ, ಅಂದ್ರೆ ಅದು ಕೆಳಗಡೆ ಒಂದು ಬಕೆಟ್ ತರ ಇರಬೇಕು, ಅದರಲ್ಲಿ ನೀರ್ ಹಾಕಿ ಒಂದ್ ಯಾವ್ದಾದ್ರು ಒಂದು ಕೀಟನಾಶಕ ಕ್ಲೋರೋಫಾಸ್ ಮೊನೊಕ್ರೋಟೋಫಾಸ್ ಹಾಕಿದ್ದಾದ್ರೆ ಆ ಪತಂಗ ಲೈಟಿನ ಬೆಳಕಿಗೆ ಆಕರ್ಷಣೆಯಾಗಿ ಅದರಲ್ಲಿ ಕೆಳಗೆ ಬಂದು ಬಿದ್ದ್ಬಿಡುತ್ತೆ. ಸೊ ಪತಂಗಗಳನ್ನ ನೀವು ಸರಿ ಹಿಡಿದ್ರೆ ಮಿಲನ ಆಗೋದನ್ನ ತಡೆಗಟ್ಟದಂಗಾಗುತ್ತೆ, ಮೊಟ್ಟೆ ಇಡೋದನ್ನ ತಡೆಗಟ್ಟದಂಗಾಗುತ್ತೆ. ಆಮೇಲೆ ಸ್ವಚ್ಛವಾಗಿ ಇಟ್ಕೊಂಡ್ರೆ ಅವಶೇಷಗಳು ಹೋಗಿರ್ತವೆ, ಕೋಶಾವಸ್ಥೆ ಎಲ್ಲ ಸುಟ್ಟಾಕ್ಬಿಟ್ಟಿರ್ತೀವಿ. ಸೊ ಹೊಸ ಕೀಟ ಬರ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದ್ರೂ ಕೂಡ ಬಂದ್ರು ಕೂಡ ಒಂದು ಮುಂಜಾಗ್ರತಾ ಕ್ರಮವಾಗಿ ಈಗ ಬೇವಿನೆಣ್ಣೆ ಅಂತ ಹೇಳಿದ್ನಲ್ಲ ಅದರದೊಂದು ಏನು ವಿಶೇಷ ಅಂತಂದ್ರೆ ತತ್ತಿನಾಶಕ, ತತ್ತಿನಾಶಕವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಇದು ಮೊಟ್ಟೆ ಇಡುತ್ತಲ್ಲ ಗರಿ ಅಡಿಯಲ್ಲಿ, ತತ್ತಿನಾಶಕವಾಗಿ ನಾವು ಬೇವಿನೆಣ್ಣೆಯನ್ನ ಒಂದು 1500 BPM 2-3 ml ಒಂದು ಲೀಟರ್ ನೀರು ಹಾಕಿ ಒಂದು ಮುಂಜಾಗ್ರತಾ ಕ್ರಮವಾಗಿ ನಾವು ಸಿಂಪಡಣೆ ಮಾಡಿದ್ದೆ ಆದರೆ ಈ ತತ್ತಿವನ್ನ ಇದ್ರೂ ಕೂಡ ನಾಶಪಡಿಸುತ್ತೆ. ಸೊ ತತ್ತಿ ಹಂತದಲ್ಲೇ ನಾಶಪಡಿಸಿದಂಗಾಗುತ್ತೆ, ಕಡಿಮೆ ಖರ್ಚದಲ್ಲೂ ಆಗುತ್ತೆ. ಸಿಂಪಡಣೆ ಮಾಡೋರಿಗೆ ಕೂಡ ಇದು ಒಂದು ಉಚಿತವಾದಂತ ಒಂದು ಸುಲಭವಾದಂತ ಒಂದು ವಿಧಾನ. ಯಾವ್ದೇ ತರ ಅಂತ ರಾಸಾಯನಿಕ ಇರೋದಿಲ್ಲ, ಅಡ್ಡ ಪರಿಣಾಮನೂ ಕೂಡ ಇರೋದಿಲ್ಲ. ರಾಸಾಯನಿಕ ಹೋಲಿಕೆ ಮಾಡಿದ್ರೆ ಬೇವಿನೆಣ್ಣೆ ಸ್ವಲ್ಪ ಸುರಕ್ಷಿತವಾಗಿ ನೀವು ಸಿಂಪಡಣೆ ಮಾಡಬಹುದು. ಯಾಕಂದ್ರೆ ಎತ್ತರ ಇರ್ತವೆ ಕೆಲವು ಮಧ್ಯ ವಯಸ್ಸಿನ ಮರಗಳಿರ್ತವೆ, ಸಂತಲ್ಲಿ ಅಡ್ಡ ಪರಿಣಾಮನ ತಪ್ಪಿಸಬಹುದು. ಇನ್ನು ಮೊಟ್ಟೆಯಿಂದ ಮರಿ ಆಚೆ ಬಂದ್ಬಿಡ್ತಾವಲ್ಲ, ಅವುಗಳನ್ನ ನಾವು ಹತೋಟಿ ಮಾಡ್ಬೇಕಂತಂದ್ರೆ ಒಂದು ಪರತಂತ್ರ ಜೀವಿ ಇದೆ, ಅದು ಸಿಂಪಡಣೆ ಮಾಡಬಹುದು ರಾಸಾಯನಿಕ, ಬಟ್ ಸ್ವಲ್ಪ ಕಷ್ಟಕರ. ಆಮೇಲೆ ಅಷ್ಟೇ ನಮಗೆ ರಾಸಾಯನಿಕ ಮೈ ಮೇಲೆ ತಗಲೋದ್ರಿಂದ, ಕಣ್ಣಲ್ಲಿ ಬೀಳೋದ್ರಿಂದ ಅಷ್ಟೇ ನಮಗೆ ಹಾನಿ ಪ್ರಮಾಣನೂ ಕೂಡ, ವಿಷಕಾರಿತ್ವನ ಹೆಚ್ಚಾಗುವ ಪ್ರಮಾಣನೂ ಕೂಡ ಜಾಸ್ತಿ ಇರುತ್ತೆ. ಸೊ ಅದರ ಬದಲಾಗಿ ತೋಟದಲ್ಲಿ ಇರ್ತಕ್ಕಂಥ ತೋಟಗಾರಿಕೆ ಇಲಾಖೆಗೆ ನೀವು ಭೇಟಿ ಕೊಟ್ಟರೆ ಅವರೊಂದು ಪರತಂತ್ರ ಜೀವಿ ಕೊಡ್ತಾರೆ, ಗೋನಿಯೋಸಸ್ ನೆಫ್ಯಾಂಟಿಡಿಸ್ ಅಂತೇಳಿ. ಸೊ ಅದನ್ನ ಒಂದು ಟೆಸ್ಟ್ ಟ್ಯೂಬಲ್ ಕೊಡ್ತಾರೆ, ಒಂದು ಗಿಡಕ್ಕೆ 10-15 ಹುಳುಗಳನ್ನು ನೀವು ಕಾಂಡದ ಮೇಲೆ ಬಿಡಬೇಕು. ಅವೇನು ಕೆಳಗೆ ಬರಲ್ಲ, ಪ್ರಕೃತಿ ನಿಯಮದ ಪ್ರಕಾರ ಮೇಲ್ಗಡೆ ಹೋಗ್ತವೆ. ಶತ್ರು ಕೀಟಗಳನ್ನ ಅಂದ್ರೆ ನಿಮ್ ಕಂಬಳಿ ಹುಳುಗಳನ್ನ ಹುಡ್ಕೊಂಡು ಹೋಗಿ ನೆನ್ಪಿಡಗಳಿ ಮರಿ ಹಂತದಲ್ಲಿ. ಮೊಟ್ಟೆ ಹಂತದಲ್ಲಿ ಇದ್ರೆ ಕೆಲಸ ಮಾಡಲ್ಲ, ಮರಿ ಹಂತದಲ್ಲೇ ಇಮ್ಮಿಡಿಯೇಟ್ಲಿ ನೀವು ನೋಡ್ಬಿಟ್ಟು ಅದನ್ನ ಪರತಂತ್ರ ಜೀವಿ ತಂದು ಬಿಡಬೇಕು. ಅಂದ್ರೆ ಮರಿ ಹಂತದಲ್ಲೇ ಹೋಗಿ ಅವು ಸಾಯಿಸಿಬಿಟ್ಟು ತಮ್ಮ ಸಂತಾನವನ್ನು ವೃದ್ಧಿ ಮಾಡ್ತಾ ಹೊರತಾಗಿ ಶತ್ರು ಕೀಟಗಳನ್ನು ವೃದ್ಧಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಒಂದೊಳಗೆ ಕೋಶಾವಸ್ಥೆ ಹೋಯ್ತು ಅಂದ್ರೆ ಏನೂ ಲಾಭ ಇಲ್ಲ. ಮರಿ ಹಂತದಲ್ಲೇ ನೀವು ತೋಟಗಾರಿಕೆ ಇಲಾಖೆಗೆ ಹೋಗಿ ಭೇಟಿ ಕೊಟ್ಟು ಅಂತ ಮಿತ್ರ ಕೀಟಗಳನ್ನು ತಂದು ಬಿಟ್ಟಿದ್ದೆ ಆದ್ರೆ ಒಂದೇ ಸಲ ಬಿಡೋದಿಲ್ಲ, ಸಾಕಷ್ಟು ನಿಮ್ ಮಿತ್ರ ಕೀಟಗಳ ಸಂಖ್ಯೆ ಹೆಚ್ಚಿಗೆ ಮಾಡ್ಬೇಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಂದು ಬಿಡ್ತಾ ಇರಬೇಕು. ಅವಧಿಗೆ 15 ದಿವಸಕ್ಕೊಂದ್ಸಲ ಬಿಡ್ತಾ ಇದ್ರೆ ನಿಮ್ ಮಿತ್ರ ಕೀಟಗಳ ಸಂಖ್ಯೆ ಹೆಚ್ಚಿಗೆ ಆದಂಗೆ ನಿಮ್ಮ ಶತ್ರು ಕೀಟಗಳನ್ನ ಹತೋಟಿ ಮಾಡ್ತಾ ಬರ್ತಾ ಹೋಗುತ್ತೆ. ಸೊ ಇದನ್ನ ನೀವು 2-3 ಸಲ ಮಾಡಿದ್ದೆ ಆದ್ರೆ ಬಹಳ ಕಡಿಮೆ ಖರ್ಚಿನಲ್ಲಿ ನೈಸರ್ಗಿಕವಾಗಿ ಕಪ್ಪುತ್ತಲೆ ಕಂಬಳಿಗಳನ್ನು ನೀವು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಇದನ್ನು ಕೂಡ ರೈತರು ನೆನ್ಪಿಟ್ಟುಕೊಳ್ಳಿ, ಸಾಮೂಹಿಕವಾಗಿ ಹತೋಟಿನೇ ಮಾಡಬೇಕು. ಸೊ ಎರಡೂ ಕೂಡ ಬೇಸಿಗೆಯಲ್ಲಿ ಬರ್ತಕ್ಕಂಥ ಕೀಟ, ಒಬ್ಬರಿಗೊಬ್ಬರು ರೈತರು ಮಾತಾಡ್ಕೊಂಡು ಸುತ್ತಲೇ ಇರುವಂತ ರೈತರು ಎಲ್ಲ ಸಾಮೂಹಿಕವಾಗಿ ಹತೋಟಿ ಮಾಡಿದ್ದೆ ಆದ್ರೆ ಸಂಪೂರ್ಣವಾಗಿ ಈ ಕೀಟದ ಬಾಧೆಯನ್ನ ನಾವು ತಡೆಗಟ್ಟಲಿಕ್ಕೆ ಅಥವಾ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಬಾರಿ ಕಷ್ಟಕರ. ಈಗ ನೋಡಿರ್ಬೋದು ನೀವು ನುಸಿ, ಅದು ಕೂಡ ಒಂದು ಪ್ರಮುಖ ಕೀಟ, ಎಲ್ಲೋ ಒಂದು ಕಡೆ ಭಾಗದಲ್ಲಿ ಹಾವಳಿ ಇದೆ, ಇನ್ನು ಬಹಳ ಇದೆ ಹಾವಳಿ. ಸೊ ಇದು ಯಾಕಂತಂದ್ರೆ ರೈತರು ಸಾಮೂಹಿಕವಾಗಿ ಹತೋಟಿ ಮಾಡಲಿಕ್ಕೆ ಎಲ್ಲೋ ಆಗ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಎಲ್ಲ ರೈತರು ಸ್ವಲ್ಪ ಒಗ್ಗೂಡಿ ಏಕಕಾಲಕ್ಕೆ ಹತೋಟಿ ಮಾಡಿದ್ದೆ ಆದರೆ ನುಸಿ ಆಗಿರ್ಬೋದು, ಕಪ್ಪುತ್ತಲೆ ಕಂಬಳಿಹುಳು ಆಗಿರ್ಬೋದು, ರೋಗೋಸ್ ಬಿಳಿ ನೊಣ, ಇವೆಲ್ಲ ಕೀಟವನ್ನು ನಿರ್ವಹಣೆ ಮಾಡಬಹುದು. ತೆಂಗಲ್ಲಿ ಸಮರ್ಪಕ ಪೋಷಕಾಂಶಗಳ ನಿರ್ವಹಣೆ ಮಾಡೋದು ಬಹಳ ಅವಶ್ಯಕತೆ. ಇಲ್ಲಂತ ರೋಗ ನಿರೋಧಕ ಶಕ್ತಿ ಕುಂಠಿತಗೊಳ್ಳೋದ್ರೆ ನಿಮ್ಮ ರೋಗ ಮತ್ತು ಕೀಟದ ಬಾಧೆ ಹೆಚ್ಚಾಗುತ್ತೆ. ಸರ್, ಈಗ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಒಂದು ಕೀಟಗಳ ನಿರ್ವಹಣೆ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ನಮ್ಮ ಕೃಷಿಕರು ಅಂತೇಳಿ? ರೈತರಿಗೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮದಲ್ಲಿ ನನ್ನ ಸಂಪರ್ಕ ನಂಬರ್ನು ಕೂಡ ಕೊಟ್ಟಿದ್ದೀನಿ, ಈಗಲೂ ಕೂಡ ಕೊಡ್ತೀನಿ. ನೀವು ನೇರವಾಗಿ ಸಂಪರ್ಕ ಮಾಡಬಹುದು ದೂರವಾಣಿಯಲ್ಲಿ ಬರ್ಕೊಳ್ಳಿ. ನನ್ನ ಮೊಬೈಲ್ ನಂಬರು 9116693766. ಈ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡ್ರಿ. ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಬೇರೆ ಬೆಳೆಗೆ ಏನಾದರೂ ಸಮಸ್ಯೆ ಇದ್ರೂ ಕೂಡ ನೀವು ಕೇಳಿ ಬಗೆಹರಿಸ್ಕೊಂಡ್ರೆ ನಾನು ನಿಮಗೆ ಸ್ಪಂದಿಸ್ತೇನೆ. ಒಳ್ಳೆಯದು ಸರ್. ಇಲ್ಲೇ ತನಕ ಈ ಒಂದು ಬೇಸಿಗೆಯಲ್ಲಿ ಈ ಅಡಿಕೆ ಹಾಗೂ ತೆಂಗಿನ ಬೆಳೆಯಲ್ಲಿ ಬರತಕ್ಕಂಥ ಕೀಟಗಳು ಯಾವ್ಯಾವು, ಅವುಗಳ ಲಕ್ಷಣ ಯಾವ ರೀತಿ ಇರುತ್ತೆ, ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ರೈತರೆ. ಇದುವರೆಗೂ ಬೇಸಿಗೆ ಕಾಲದಲ್ಲಿ ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಪ್ರಮುಖವಾಗಿ ಕಂಡುಬರುವ ಕೀಟಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾದ ಡಾ ವಿಜಯ ಧನರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಈಗ ಮಾರುಕಟ್ಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 2900 ರೂಪಾಯಿಯಿಂದ ಗರಿಷ್ಠ 5809 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 4229 ರೂಪಾಯಿಯಿಂದ ಗರಿಷ್ಠ 7229 ರೂಪಾಯಿಗಳು. ಚನ್ನಗಿರಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 53012 ರೂಪಾಯಿಯಿಂದ ಗರಿಷ್ಠ 60589 ರೂಪಾಯಿಗಳು. ಮೆಣಸು ಕರಿಮೆಣಸು ಕ್ವಿಂಟಾಲ್ಗೆ ಕನಿಷ್ಠ 66879 ರೂಪಾಯಿಯಿಂದ ಗರಿಷ್ಠ 68000 ರೂಪಾಯಿಗಳು. ಹೊನ್ನಾಳಿಯ ಮಾರುಕಟ್ಟೆ ಧಾರಣೆ. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 1400 ರೂಪಾಯಿಂದ ಗರಿಷ್ಠ 1600 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3800 ರೂಪಾಯಿಂದ ಗರಿಷ್ಠ 4000 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಹವಾಮಾನ ವರದಿ. ರಾಜ್ಯದ ಬೆಳಗ್ಗೆ 8:30 ಗಂಟೆಗೆ ದಾಖಲಿಸಿರುವ ವೀಕ್ಷಣೆಯ ಸಾರಾಂಶ: ರಾಜ್ಯದ 1-2 ಕಡೆ ಮಳೆಯಾಗಿದೆ. ರಾಜ್ಯದ ಅತಿ ಹೆಚ್ಚು ಉಷ್ಣಾಂಶ 41.8 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ದಿನಾಂಕ 22/4/2025 ಹವಾಮಾನದ ವರದಿ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಚಾಮರಾಜನಗರ, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಗುಡುಗು ಸಹಿತ ಗಾಳಿಯೊಂದಿಗೆ 30-40 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಾವಣಗೆರೆ, ಚಿತ್ರದುರ್ಗ, ವಿಜಯನಗರ, ತುಮಕೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಗುಡುಗು ಸಹಿತ ಗಾಳಿಯೊಂದಿಗೆ 30-40 ಕಿಲೋಮೀಟರ್ ಲಘು ಮಳೆಯಾಗುವ ಸಾಧ್ಯತೆ ಇದೆ. ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ಆಕಾಶ, ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 34 ಡಿಗ್ರಿ ಸೆಲ್ಸಿಯಸ್ ಮತ್ತು 22 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ MY. ನಾನು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಸಾವಯವ ಸಂಶೋಧನಾ ಕೇಂದ್ರ ಇಲ್ಲಿ ಸಹ ಸಂಶೋಧಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಎನ್ನುವುದು ಅತಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ತಮಗೆಲ್ಲರಿಗೂ ತಿಳಿದ ಹಾಗೆ ಸಾವಯವ ಕೃಷಿಯಲ್ಲಿ ಯಶಸ್ಸು ದೊರೆಯಬೇಕಾದರೆ ಜೀವಂತ ಮಣ್ಣನ್ನು ಸೃಷ್ಟಿಸಬೇಕು ಎಂದು ಹೇಳುವುದನ್ನು ಕೇಳಿರುತ್ತೀರಾ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಇಳುವರಿ ಕುಂಠಿತವಾಗುತ್ತಿರುವುದಕ್ಕೆ ಮಣ್ಣಿನ ಗುಣಧರ್ಮಗಳು ನಶಿಸುತ್ತಿರುವುದು ಕಾರಣ ಎಂದು ಕೇಳಿರುತ್ತೀರಾ. ಹಾಗಾದರೆ ಬೆಳೆ ಉತ್ಪಾದನೆಯಲ್ಲಿ ಸುಸ್ಥಿರತೆ ಪಡೆಯಲು ಹಾಗೂ ಸಾವಯವ ಕೃಷಿಯಲ್ಲಿ ಯಶಸ್ಸು ಪಡೆಯಲು ಜೀವಂತ ಮಣ್ಣು ಎಷ್ಟು ಮಹತ್ವ ಎಂದು ಅರಿತಿರುವ ನೀವು, ಹಾಗಾದರೆ ಜೀವಂತ ಮಣ್ಣು ಎಂದರೇನು ಎಂದು ತಿಳಿಯಬೇಕಾದ ಅತ್ಯವಶ್ಯಕ. ಹಾಗಾದರೆ ಬೆಳೆ ಉತ್ಪಾದನೆಯಲ್ಲಿ ಸುಸ್ಥಿರತೆ ಪಡೆಯಲು ಅವಶ್ಯಕವಾಗಿರುವ ಜೀವಂತ ಮಣ್ಣು ಎಂದರೇನು ಎಂದು ತಿಳಿಯೋಣ. ಭೂಮಿಯಲ್ಲಿ ಮಣ್ಣಿನ ಕಣಗಳ ಜೊತೆಗೆ ಸಹಸ್ರಾರು ಸೂಕ್ಷ್ಮಾಣು ಜೀವಿಗಳು, ಚಿಕ್ಕ ಪುಟ್ಟ ಜೀವಿಗಳು ವಾಸಿಸುತ್ತಿರುತ್ತವೆ. ಅವುಗಳು ತಮ್ಮ ಬೆಳವಣಿಗೆಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಉಸಿರಾಡುತ್ತವೆ. ಹಾಗೂ ಇಡೀ ಮಣ್ಣಿನ ಪರಿಸರವನ್ನು ನಾವು ಒಂದು ಉಸಿರಾಡುತ್ತಿರುವ ದೊಡ್ಡ ಜೀವಿಗೆ ಹೋಲಿಸಬಹುದು. ಹಾಗಾಗಿ ಈ ಮಣ್ಣನ್ನು ನಾವು ಜೀವಂತ ಇರುವ ವಸ್ತು ಎನ್ನಬಹುದು. ಜೀವಂತ ಇರುವ ಈ ಮಣ್ಣು ಅತಿಯಾದ ರಾಸಾಯನಿಕ ಬಳಕೆಯಿಂದಾಗಿ ರೋಗಕ್ಕೂ ತುತ್ತಾಗುವ ಸಂಭವವಿದೆ. ತಾನು ರೋಗಕ್ಕೆ ತುತ್ತಾದಂತೆ ತನ್ನ ಮೂಲ ಕಾರ್ಯವಾದ ಗಿಡಗಳ ಬೆಳವಣಿಗೆ ಪೂರಕವಾದ ಪೋಷಕಾಂಶ, ನೀರು ಹಾಗೂ ಬೆಳೆ ಪ್ರಚೋದಕಗಳನ್ನು ಗಿಡಗಳಿಗೆ ಒದಗಿಸುವ ಕಾರ್ಯವನ್ನು ಕಡಿಮೆಗೊಳಿಸುತ್ತದೆ. ಇದರಿಂದ ಬೆಳೆಗಳ ಇಳುವರಿ ಕಡಿಮೆಯಾಗುತ್ತದೆ. ಮಣ್ಣು ಕೇವಲ ಧೂಳಿನ ಕಣವಲ್ಲ, ಇದು ಸಹಸ್ರಾರು ಜೀವಿಗಳ ಆಶ್ರಯ ತಾಣ. ಈ ಮುಖ್ಯವಾದ ಜೀವ ಜಂತುಗಳು ಸಸ್ಯಗಳಿಗೆ ಬೇಕಾದ ಪೋಷಕಾಂಶ, ರೋಗ ನಿರೋಧಕ ಶಕ್ತಿ, ಬೆಳೆಗೆ ಪೂರಕವಾದ ಬೆಳೆ ಪ್ರಚೋದನಕಾರಕಗಳನ್ನು ಒದಗಿಸುತ್ತಿರುತ್ತದೆ. ಈ ಜೀವಿಗಳ ಸಂಖ್ಯೆ ಮಣ್ಣಿನಲ್ಲಿ ಹೆಚ್ಚಿದ್ದಷ್ಟು ಬೆಳೆಗಳ ಬೆಳವಣಿಗೆ ಸಮೃದ್ಧವಾಗಿರುತ್ತದೆ. ಆದರೆ ಈ ಜೀವಿಗಳ ಬೆಳವಣಿಗೆಗೆ ಅವಶ್ಯಕವಾಗಿ ಬೇಕಾಗಿರುವುದು ಮಣ್ಣಿನಲ್ಲಿರುವ ಸಾವಯವ ವಸ್ತುಗಳು. ನಾವು ಇತ್ತೀಚಿನ ದಿನಗಳಲ್ಲಿ ಮಣ್ಣಿಗೆ ಸಾವಯವ ಪದಾರ್ಥಗಳಾದ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್, ಹಸಿರೆಲೆ ಗೊಬ್ಬರಗಳನ್ನು ಬಳಸದೇ ಇರುವುದರಿಂದ ಮಣ್ಣಿನಲ್ಲಿ ಜೀವಿಗಳ ಸಂಖ್ಯೆ ಕಡಿಮೆ ಆಗಿ ಭೂಮಿ ತನ್ನ ಸುಸ್ಥಿರತೆಯನ್ನು ಕಳೆದುಕೊಳ್ಳುತ್ತಿದೆ. ನಾವು ಸಮೃದ್ಧವಾದ ಜೀವಿಗಳಿಂದ ತುಂಬಿದ ಜೀವಂತ ಮಣ್ಣನ್ನು ಪಡೆಯಬೇಕಾದರೆ ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸುವುದರ ಜೊತೆಗೆ ರಾಸಾಯನಿಕ ಬಳಕೆಯನ್ನು ಮಿತಗೊಳಿಸುವುದು ಅನಿವಾರ್ಯ. ಜೀವಂತ ಅಂದರೆ ಸೂಕ್ಷ್ಮಾಣು ಜೀವಿಗಳು ಹಾಗೂ ಇನ್ನೂ ಹಲವಾರು ಜೀವರಾಶಿಗಳಿಂದ ಸಮೃದ್ಧವಾದ ಮಣ್ಣನ್ನು ಸೃಷ್ಟಿಸುವುದರಿಂದ ಮಾತ್ರ ಕೃಷಿಯಲ್ಲಿ ಸುಸ್ಥಿರತೆ ಸಾಧಿಸಲು ಸಾಧ್ಯ. ಈ ಜೀವಂತ ಹಾಗೂ ಕೃಷಿ ಸುಸ್ಥಿರತೆಗೆ ಇರುವ ಸಂಬಂಧದ ಬಗ್ಗೆ ತಮ್ಮಲ್ಲಿ ಇನ್ನೂ ಹೆಚ್ಚಿನ